ಗ್ರಾಮ ಸೌಕರಿದ್ರು. ಗ್ರಾಮ ಸೌಕರಿದ್ದಾಗ ನಮ್ಮ ಅಳ್ಳನವರ ಅರಸಿಗೆ ಹೋಗು, ನಿನಗೆ ಎರೆವಳು ತೊಟ್ಟೆ ಆಸೆ ಆಗೈತಿಲ್ಲೋ ಅದನ್ನು ಮಾಡ್ಬೇಕನ್ನತ್ತಿಲ್ಲೋ ಅಲ್ಲ ಮಾ ನಮ್ಮ ಪಟ್ಟಣ ಸಿಟ್ಟಿದವ್ರು ನಾ ಹೇಳ್ತವು ಅಲ್ಲಿ ಹೋಗ್ರಿ ಅಂತಂದ್ರು. ಅಲ್ಲಿ ಹೋದಾಗ 2000 ರೂಪಾಯಿ ಇತ್ತು ಒಂದು ಎರೆವಳು ತೊಟ್ಟಿ ಸಹಾಯಧನ ಕೊಟ್ಟರು. ಸಹಾಯಧನ 2000 ಇತ್ತು ರೀ. ಅದನ್ನು ನಾ ಏನು ಮಾಡಿರಿ, ಹೆಚ್ಚಿಗೆ ಮಾಡ್ಕೊಂಡು ನಾವು 4000 ರೂಪಾಯಿದು ಮಾಡ್ಕೊಂಡು ನನ್ನೊಂದು 2000 ರೂಪಾಯಿ ಹಾಕಿನ್ರಿ. ಹಾಕಿದಾಗ ನಾವೊಂದು ಎರೆವಳು ತೊಟ್ಟೆ ಕಟ್ಕೊಂಡ್ರಿ. ನಮ್ಮ ಯೂನಿವರ್ಸಿಟಿ ಅಗ್ರಿಕಾಲೇಜ್ಗೆ ಹೋಗಿ ಒಂದು ಕೆಜಿ ಆಗ 300 ರೂಪಾಯಿಗೆ ಒಂದು ಕೆಜಿ ಹುಳ ಇದ್ರಿ, ತೊಗೊಂಬಂದ್ಬಿಟ್ಟಿನಿ. ಹುಳ ಬಿಟ್ಕೊಂಡು ಆಳದಾಗ ಅದು ಎಷ್ಟು ಆತ್ರಿ ಗೊಬ್ಬರು, 15-14 ಕ್ವಿಂಟಲ್ ಗೊಬ್ಬರ ಆತ್ರಿ. ಒಂದು ತೊಟ್ಟಿ ಒಳಗಾತ್ರಿ. ಎರಡು ತೊಟ್ಟಿ ಜೋಡು ತೊಟ್ಟಿ ಕಟ್ಟಿನ್ರಿ. ಅದನ್ನ ಮಾಡ್ಕೊಂಡ್ರಿ. ಯಾವಲ್ಲಿ ಗಿಡ ಹಸ್ತನೋ, ಆ ಯಾವ ಗಿಡ ಹಸ್ತನೋ, ಅಗಿ ಯಾವ್ದು ಹಸ್ತನೋ ಅದಕ್ಕೆ ಬಿಡೋದ್ರಿ. ಅದನ್ನು ಒಂದು ಬಗ್ಸಿ ಬಿಟ್ಬಿಟ್ಟು ಹಚ್ಕೊಂತ ಮೊದಲು ಪ್ರಥಮವಾಗಿ ಹೂವನ್ನು ಮಾಡ್ಕೊಳಕೈತೀನಿ ಸರ್. ಯಾಕಂದ್ರೆ ತಂದೆಯವರೆಲ್ಲ ಕಬ್ಬು ಹಚ್ಚಿ ಭೂಮಿ ಸ್ವಲ್ಪ ಬಡವಾಗಿತ್ತು. ನಾ ಅಷ್ಟೇ ಸ್ವಲ್ಪ ಪ್ರಮಾಣ ನಾನು ಸಾವು ಕೃಷಿ ತರ್ಬೇಕಂದ್ರೆ ಎಕ್ದಮ್ಗೆ ತರಕ್ಕೆ ಬರಲಿಲ್ಲ ಸರ್. ನನಗೆ ಸರ್ಕಾರ ಗೊಬ್ಬರ ಈಗ ವರ್ಷ ಒಂದು 10 ಚೀಲ ಹಾಕ್ತೀರಿ. ಅಂಥ ಟೈಮ್ದಾಗ ನಾ ಮಣ್ಣಮ್ಮವ್ರ ತಂದೆಯವರು 2-3 ಚೀಲ ಹಾಕ್ತೀರಿ. ನಾ ಒಂದೇ ಒಂದು ಚೀಲಿಗೆ ಬೇಣ್ರಿ ಸರ್. ಅದ್ರಾಗ ಮಿಕ್ಸ್ ಮಾಡಿ ಒಂದೇ ಒಂದು ಚೀಲಿಗೆ ಹಾಕೊತ ಹಾಕೊತ. ಯಾವ ಗಿಡ ಹಾಕಿದ್ರಿ ಅವಾಗ? ಫಸ್ಟ್ ಹೂವಿನ ಗಿಡ ಹಚ್ಚಿನ್ರಿ ಸರ್. ಯಾವುದು? ಈ ಮಾರಿಗೋಡ ಅಂತ ಚೆಂಡು ಹಚ್ಚಿನ್ರಿ. ಚೆಂಡು ಹಚ್ಚಿದಾಗ ಚೆಂಡು ಆಳದಾಗ ಆ ಟೈಮ್ದಾಗ ರೀ ಅದು ಪೂರ್ತಿ 1 ಎಕರೆಗೆ ಹಚ್ಚಿದ್ರಿ? ಇಲ್ರಿ, ಎಲ್ಲನೂ 1 ಎಕರೆಗೆ ಮಾಡಲಿಲ್ಲ ರೀ. ಒಂದು ಸ್ವಲ್ಪ ಭತ್ತ ಬಿತ್ಕೊಂಡ್ರಿ, ದನಗಳು ಮೇವು ಅಂತ ಮಾಡ್ಕೊಂಡು ಹೂ 1.5 ಎಕರೆ ಹಚ್ಕೊಂಡ್ರಿ ಸರ. ಹೂ ಹಚ್ಕೊಂಡು ಹೇಳಿದಾಗ ಹೂ ಆಯ್ಗಿನ ಟೈಮ್ದಾಗ 20,000 ರೂಪಾಯಿ ಹೂ ಆತು ನನಗೆ. ಮತ್ತು ನಾವು ಸ್ವಲ್ಪ ಎತ್ತಿಕೆ ಹಿಡ್ದಂಗೆ ಆತ್ರಿ. ಭತ್ತೊಂದು 20 ಕ್ವಿಂಟಲ್ ಆತ್ರಿ. ಈ ಸ್ವಲ್ಪ ನನ್ನ ಗುಣಮಟ್ಟಕ್ಕೆ ಬರುವ ಆಕಾರದಾಗ ನನಗೆ ಕಾಣಕೈತ್ರಿ. ಮತ್ತು ಪ್ರಥಮ ಮತ್ತೊಮ್ಮೆ 1/3 ವರ್ಷ ರೀ ಹಂಗೆ ಬಿಡಲಿಲ್ಲ ರೀ. ಆ ಭತ್ತ ತೆಗೆದ ನೆಲಕ್ಕೆ ಮತ್ತು ಹೂ ಹಚ್ಚಿ, ಭತ್ತ ತೆಗೆದ ನೆಲಕ್ಕೆ ಮತ್ತು ಹೂ ಹಚ್ಚಿ, ಚೆಂಡು ಹೂವನ್ನು ಮತ್ತು ರೀ. ಅಂದ್ರೆ ಈ ಹೂ ಇದನ್ನು ತೆಗೆದ್ರಿ, ಅದಕ್ಕೆ ಹಾಕಿನಿ. ಇದಕ್ಕೆ ವಾಲಿ ಚೌಳಿ ಹಾಕೊಂಡ್ಬಿಟ್ಟಿನಿ ರೀ. ಚೌಳಿ? ಹಾಂ, ಅಲಸಂದಿ ಅಂತೇಳಿ, ಉದ್ದ ಅಲಸಂದಿ. ಅದನ್ನು ಹಾಕಿನಿ. ಪ್ರಥಮವಾಗಿ ನಿರಂತರವಾಗಿ ಬೆಳೆ ಬರಕೈತಿ ನನಗೆ. ಅವ್ರದ್ದು ಇವ್ರದ್ದು ನೀರು ತೊಗೊಂಡು ಹಾಸ್ತೀನಿ ರೀ ಸರ. ಒಂದು ಬೋರನ್ನು ಮಾಡಬೇಕು ಅನ್ನೋಂಥ ಶಕ್ತಿ ದೇವ್ರು ಕೊಟ್ಬಿಟ್ಟ. ಮಾಡಿದ್ರಿ? ಮಾಡಿಬಿಟ್ಟಿನಿ ಬೋರ್. ಒಂದು ಬೋರ್ಗಲ್ ಮಾಡ್ಕೊಂಡ್ರಿ. ಆನಂತರ ಬೋರ್ಗಲ್ ಮಾಡ್ಕೊಂಡ್ ಅಂತ ತರಕಾರಿ ಬೆಳ್ಕೊಳ್ಬೇಕು ಅನ್ನೋದು ಆಸೆ ಭಾಳ ಬತ್ತರಿ. ಯಾಕಂದ್ರೆ ಅಲಸಂದಿ ಕೈ ಹಿಡ್ತ್ರಿ. ಆನಂತರ ನಾ ಬೀನ್ಸು, ಅಲಸಂದಿ, ಇವ್ಯಾವ್ಯಾವ ಕಾಯಿಪಲ್ಲೆಗಳನ್ನ ಮಾಡ್ಬೇಕು, ಬೆಂಡಿ ಇವನ್ನೆಲ್ಲ ಎಲ್ಲರೂ ಬದನೆ ಬೆಂಡಿ. ಈಗಾಗಲೇ ಸುಮಾರು 20-25 ಥರ ತರಕಾರಿನ ಮಾಡ್ತೇನೆ ರೀ. ತೋಟಗಾರಿಕೆ ಮಾಡ್ಬೇಕು ಅನ್ನೋದು ಆಸೆ ಭಾಳ ಭಾಳ ಆತ್ರಿ. ಪುಣ್ಯದಿಂದ ಜೀವಿಲಾಸ ಅಂತ ಹೇಳಿದ್ ಒಂದು ತರೋ ತರಿಸಿನ್ರಿ. ಈಗ 3ನೇ ವರ್ಷ 4ನೇ ವರ್ಷ ಚಾಲ್ತಿ ಆತ್ರಿ. ಈ ವರ್ಷ ಕಾಯಿ ಸ್ಟಾರ್ಟ್ ಆಗೈತಿ. ಏನದು? ಜೀವಿಲಾಸ ಅಂತೇಳಿ ಪೇರು ರೀ. ಪೇರು? ಪೇರು. ಒಂದು 300 ಗಿಡ ಹಚ್ಚೇನಿ ರೀ. ಪೇರ್ಲ? ಹಾಂ, ಪೇರ್ಲ 1 ಎಕರೆದಾಗ. ಆನಂತರ ಸೈಡ್ ಲಿಂಬಿ ಗಿಡ ಹಚ್ಚೇನಿ ರೀ. ಅವೊಂದು 100-200 ಲಿಂಬಿ ಹಚ್ಚ ಲಿಂಬು ಹಚ್ಚೇನಿ ರೀ. ಆನಂತರ ಸೀತಾಫಲ ಸೈಡ್ ಅಲ್ಲ ಸೀತಾಫಲ ಹಚ್ಕೊಂಡೇನಿ ರೀ. ಆನಂತರ ಅರ್ಸನ ಬೆಳಿಬೇಕು. ಟ್ರೈನಿಂಗ್ ಮತ್ತೊಂದು ಟ್ರೈನಿಂಗ್ ಕೊಟ್ಟರೆ ನಾ ಮಾಡಕ್ಕೆ ಒಳ್ಳೇದು ಮಾಡಕ್ಕತ್ತನ. ಮತ್ತೊಂದು ಆತ್ಮಹತ್ಯ ಒಂದು ಟ್ರೈನಿಂಗ್ ಕೊಟ್ಟರೆ ನಾ ಎಲ್ಲೆಲ್ಲಿ ಟ್ರೈನಿಂಗ್ ಮಾಡ್ಬೇಕು ಅನ್ನೋದು ಅವ್ರು ನಾ ಮಾಡಕ್ಕತ್ತನಂತ ಅವ್ರಿಗೆ ಅರಸಿಕೆಯವ್ರಿಗೆ ಆತ್ಮದವ್ರಿಗೆ ಅಗ್ದಿ ಖುಷಿಯಾಗಿ ಬಿಡ್ತೀರಿ ಸರ. ನಾ ಮಾಡಕ್ಕತ್ತನಂತ ಬಂದು ಹೊಲ ನೋಡಕ್ಕತ್ತರು, ಜೆ ಡಿ ಅವ್ರು ಬರಕ್ಕತ್ತರು, ಎಲ್ಲರೂ ಬರಕ್ಕತ್ತರು. ರಾಮ ನಿಂಗೆ 1 ಎಕರೆದಾಗ ಮಾಡತ್ತಾನ. ಮತ್ತಷ್ಟು ಚೇಂಜ್ ಮಾಡಿಸ್ರಿ. ನಾನು ಮಹಾರಾಷ್ಟ್ರ ಟೂರ್ ಅಂತ ಹೇಳ್ಕೇಸಿಂದ ಒಂದು ಟೂರ್ ಕೊಟ್ರಿ. 1-2 ದಿನ ಟೂರ್ ಕೊಟ್ರಿ ಮತ್ತು ಆತ್ಮದಿಂದ ನೋಡ್ಕೊಂಬರಕ್ಕೆ ನೋಡ್ಕೊಂಬರಕ್ರಿ. ಯಾರ್ಯಾರು ಏನೇನು ಮಾಡ್ಯಾರು, ಪಾಳೇಕರ್ ಏನು ಮಾಡಿದಾರು ರೀ, ಕಣ್ಣೀರು ಮಾಡಿದಾರು ಏನು ಮಾಡಿದಾರು, ಇಂಥದ್ದು ಮಾಡೋಕ್ಕೆ 1-2 ದಿನ ಗುಜರಾತು ಇವನ್ನೆಲ್ಲ ಕೊಟ್ರಿ ನನಗೆ. ಸಕ್ಕತ್ ಟ್ರೈನಿಂಗ್ ಒಬ್ಬರೋಗಿದ್ರು ಅಥವಾ ಗುಂಪಿನ? ಇಲ್ಲ, ಒಂದು ಗುಂಪು ಮಾಡಿದಾಗ ಕಳಿಸ್ತೀರಿ ನನ್ರಿ. ನನಗೆ ಒಬ್ಬನೇನು ಕಳಿಸ್ತಿರ್ಕಿಲ್ರಿ, ಒಂದು ಗುಂಪು ಮಾಡ್ತಿರ್ರಿ ಅವರು. ಆತ್ಮದವ್ರೆ ಧಾರವಾಡ ಜಿಲ್ಲೆ ಒಳಗೆ ಒಂದು, ಬೆಂಗಳೂರದವರು, ಮೈಸೂರದವ್ರು, ಹಿಂಗೆಲ್ಲ ಒಂದೊಂದು ತಾಲೂಕಿಂದ ಒಂದೊಂದು ಗುಂಪು ಮಾಡ್ತಿರ್ರಿ. ಅಂಥದ್ರಾಗ ನಾನು ಒಬ್ಬನ ಆಯ್ಕೆ ಮಾಡ್ಕೊಂಡ್ರಿ. ಹೋಗಿ ನೋಡ್ಕೊಂಬಂದು? ಹಾಂ, ನೋಡ್ಕೊಂಬಂದ್ರಿ. ಏನು ಬದಲಾವಣೆ ಮಾಡಿದ್ರಿ? ಅವರು ಏನು ಎಲ್ಲಿ ಯಾವ ಜಾಗದಾಗ ಏನು ಮಾಡಿದಾರಲ್ಲ ಅದನ್ನು ಪ್ರತಿ ಮಾಡೇ ತೋರಿಸ್ಬಿಟ್ಟಿನಿ. ಉದಾಹರಣೆ? ಉದಾಹರಣೆ ಅಂದ್ರೆ ರೀ, ಕಣ್ಣೀರು ಮಾಡ್ತಾರೆ ಒಳಗೆ, ಗ್ರೋಕಪ್ಪ ಅಂತ ಮಾಡ್ತಾರೆ ಬೆಳಿಗ್ಗೆ ಟಾಣಿ, ಗ್ರೋಕಪ್ಪ ಅಂತ ಮಾಡ್ತಾರೆ ರೀ. ಮೂಲಂಗಿ ಹೆಂಗೆ ಬೆಳಿಬೇಕು ಅನ್ನೋದು ಕಣ್ಣೀರು ಮಾಡ್ದಾರ ತಕ್ಕೈತ್ರಿ. ಕಣ್ಣೀರು ಮಠದಲ್ಲಿ ಚೆನ್ನಾಗಿ ಚೆನ್ನಾಗೈತ್ರಿ ಮೂಲಂಗಿ. ಮೂಲಂಗಿ ಒಳಗೆ 12 ತಿಂಗಳು ರೊಕ್ಕ ತೊಗೋಬೋದು. ಯಾವ ಕಾಲದಲ್ಲೂ ಬೆಳೆಯುತ್ತೆ, ಯಾವ ಕಾಲದಾಗೂ ಬೆಳಿಬೋದು ಮೂಲಂಗಿ. ಆ ಟೈಪನ್ನು ಕಣ್ಣೀರು ಮಾಡ್ದಾಗೈತ್ರಿ. ನಾವು ಯಾವ ಹೊಲಕ್ಕನ್ನು ಏನು ಟಾಣಿಕನ್ನು ಬಳಕೆ ಮಾಡಬಾರ್ದು. ಗೋ ಕೃಪಾಮೃತ. ಹಾಂ, ಗೋ ಕೃಪಾಮೃತ ಮಾಡ್ಯಾರ್ರಿ. ಅದು ಯಾವ ಹೊಲಕ್ಕನ್ನು ಬಳಕೆ ಮಾಡಬಾರ್ದಂತಾರೆ? ಮಾಡ್ಬೋದು. ಹಾಂ, ಮಾಡ್ಬೋದ್ರಿ. ನಾವು ಎಲ್ಲರೂ ಮಾಡ್ಬೋದು ರೀ. ಟಾಣಿಕಂತ ಬಳಕೆ ಮಾಡಬಾರ್ದು. ಅಷ್ಟು ಪವರ್ ಐತೆ ಹತ್ರ, ಅಷ್ಟೊಂದು ಪವರ್ ಐತೆ ಹತ್ರ. ಸಿಂಪರಣೆ ಮಾಡೋದು, ಭೂಮಿಗೆ ಹಾಕೋದು, ಸಿಂಪರಣೆ ಮಾಡ್ಬೋದ್ರಿ. ಬೇರಿಗೆ ಬಿಡ್ಬೋದು ರೀ. ಅಗದಿ ಆಗಿನಾಗ ಚೇಂಜ್ ಆಕೈತ್ರಿ ಸರ್. ಏನು ಚೇಂಜ್ ಆಗುತ್ತೆ? ಈಗ ನಾವು ಒಂದು ಸ್ವಲ್ಪ ಈಗ ಒಗೆದು ಒಂದು 3 ಎಳೆ ಮೆತ್ತೆ ಬಂದೈತ್ರಿ ಸರ. 3 ಎಳೆ ಮೆತ್ತೆ ಬಂದಾಗ ಒಂದು ಸ್ವಲ್ಪ ಹೊಡೆದ್ಬಿಟ್ರೆ ಸಾಕ್ರಿ. ಅದು ಹೊಡೆದಳೆದಾಗ ರೀ ನಾವು 8 ದಿವಸಕ್ಕೆ ಕೇಳ್ಬೋದ್ರಿ. 45 ದಿವಸಕ್ಕೆ ಒಂದು ಬೀಡು ಬರ್ತೈತಿ ರೀ. ಬರ್ರ ಮೇಲೆ ಬಂದ್ಬಿಡುತ್ತೆ, ಅದು ಬರ್ನ ಬಂದ್ಬಿಡ್ತೈತಿ ರೀ. ಅದರೊಳಗೆ ಏನ್ರಿ, ಆಕಳದ ಜವಾರಿ ಆಕಳದ 1 ಲೀಟ್ರ್ ಹಾಲು, 1 ಕೆಜಿ ಬೆಲ್ಲ, ಗೋರ್ಕೊಪ್ಪದೊಂದು ಬಟ್ಟೆ ಕೊಟ್ಟಿರೋರ, ಅದರೊಳಗಿನ ಮತ್ತೊಂದು ತಕ್ಕೊತ ನಾಲ್ಕು ಬಟ್ಟೆ ತಕ್ಕೊಂತ ಹೋಗ್ಬಿಡ್ತೀವಿ ರೀ. ಮತ್ತು ಪ್ರತಿ 15 ದಿವಸಕ್ಕೊಮ್ಮೆ ಮಾಡ್ತೀವಿ ಅದನ್ನು. ಬರೀ ಸಿಂಪರಣೆ ಮಾಡೋದು? ಹಾಂ, ಬರೀ ಸಿಂಪರಣೆ ಮಾಡೋದು. 45 ದಿವಸಕ್ಕೆ ಬರೋದ್ರಿ. 40 ದಿವಸ ಒಳಗೆ ಬರ್ತೈತಿ ರೀ. ಹುಲ್ಸಾಗಿ ಬರುತ್ತೆ, ಭಾಳ ಹುಲ್ಸಾಗಿ ಬರ್ತೈತಿ ರೀ. ರೋಗ ರುಜಿನ ಏನೂ ಬರೋದಿಲ್ಲ ರೀ. ಇಲ್ಲಿ ಪಾಳೇಕರಲ್ಲೆಲ್ಲೂ ಬ್ರಹ್ಮಾಸ್ತ್ರ, ನೇಮಾಸ್ತ್ರ ಇಂಥವೆಲ್ಲ ಮಾಡೋದ್ರಿ ಅಂತಲ್ಲೆಲ್ಲ ನೋಡ್ಕೊಂಬನ್ರಿ ಸರ್. ಅವನು ಮಾಡ್ತಾನೆ, ಅವನೆಲ್ಲ ಮಾಡ್ತೀನಿ ರೀ. ಬ್ರಹ್ಮಾಸ್ತ್ರ ಮಾಡ್ಕೋತೀನಿ, ಆನಂತರ ಒಂದು ಕಾಳು ಹಾಕಿದ್ದಲ್ಲಿ ಮತ್ತೊಂದು ಕಾಳು ಬೆಂಡಿ ಕಾಳು ಹಾಕಿರ್ತಾನೆ ರೀ. ಯಾವುದೇ ಬೆಳೆ ಮಾಡಿದರೆ ಬೆಂಡಿ ಹಚ್ಚಿರ್ತಾನೆ ಒಂದು ರೀ, ಇಲ್ಲಾದ್ರೆ ಹೂವನ್ನು ಮಾಡ್ಬೇಕು ರೀ. ಯಾಕಂದ್ರೆ ನಮ್ಮ ಬೆಳೆಗೆ ರೋಗ ಬರೋದನ್ನು ಬೆಂಡಿಗೆ ಬರ್ತೈತೆ ರೀ, ಹಣ್ಣತ್ರ ಹೂವಿಗೆ ಬರ್ತೈತೆ ಸರ. ಅದನ್ನು ಎದಕ್ಕೆ ರೀ, ಹೂವು ಬಂತು ಹಾರ ಆಗ್ತಾವೆ ರೀ, ಮಾಡಿ ಮನ್ಯಾಗ ಹಾರ ಮಾಡ್ತೇವೆ. ನಾಲ್ಕು ಮಕ್ಕಳು ಇಟ್ಟಿದ್ದಾವೆ, ಹೆಣ್ಮಕ್ಳು ನಾಲ್ಕು ಮಂದಿ, ಒಬ್ಬ ಗಂಡು ಮಗ ಅದನ್ನು ಮಾರಾಟ ಮಾಡೋದು ಹೆಂಗೆ? ಮಾರಾಟ ನಾಲ್ಕು ಮಕ್ಕಳು ಮಾಡ್ತಾರೆ ರೀ, ಡೈಲಿ ಮಕ್ಕಳು ಅವರೇ ಡೈಲಿ ಮಕ್ಕಳು ಮಾಡ್ತಾರೆ. ಈಗ 5 ತಿಂಗಳು ಮಾತ್ರ ಎ ಟಿ ಎಮ್ ಇದ್ದಂಗೆ ನಂಗೆ ರೀ, ಈಗ 5 ತಿಂಗಳು ಒಂದು ಎ ಟಿ ಎಮ್ ಇದ್ದಂಗೆ ಹೋಗಿ ರೊಕ್ಕ ತೊಗೊಂಡಂಗೆ ಬಂದಂಗೆ ರೀ. ವಾರಕ್ಕೊಮ್ಮೆ ದಿನಾಲು ಡೈಲಿ ಮಾಡ್ತಾರೆ. ಈಗ ಬೀನ್ಸ್ ಸರಿಯಾತ್ರ ಮಗಳು ರೀ, 100 ಬೀನ್ಸ್ ಅಂತ ಹಾಕಿರ್ತೇನೆ ರೀ. 100 ಬೀನ್ಸ್ ಅಂತಂದ್ರೆ ರೀ, ಚಪ್ಪರ್ ಬೀನ್ಸ್ ಒಟ್ಟು 100 ಹಾಕಿ ಅದು 3 ಗುಂಟೆ ಇರ್ತೈತೆ ರೀ. ಮೂರು ಗುಂಟೆ ಮಾಡ್ಯಾನ ಸರ, ಹೇಳಿದ್ರೆ ಚಿತ್ರ ಆಕೈತಿ. 3 ಗುಂಟೆದೊಳಗೆ 1 ವರ್ಷಕ್ಕೆ 50,000 ರೂಪಾಯಿ ಇನ್ಕಮ್ ಮಾಡ್ತಾರೆ. ಇಜ್ಜತ್ರ ಆಕೈತಿ, ಮಂದಿ ಮಾಡೋದು ಇಜ್ಜತ್ರ ಆಕೈತಿ. ದಿನಾನು ಬರ್ತಲ್ಲ ದಿನ ರೊಕ್ಕ ರೀ. ಇನ್ನು 5 ತಿಂಗಳು ಅಂತ ದಿನ ರೊಕ್ಕ ರೀ. ಮಳೆಗಾಲದಾಗ ಅಷ್ಟೇ ಭಾಳ ಕಡಿಮೆ ಆಕೈತಿ ನಮ್ಗೆ. ಮಳೆಗಾಲದಾಗ ಹಿರಿ ಬೆಳೆ ಹಾಕಿರ್ತೀನಿ ರೀ, ಹಾಗಲ್ ಬೆಳೆ ಏನು ಮಾಡ್ತೇನೆ ರೀ. ದಿಲಿ ಹಿರಿ ಬೆಳೆಕಾಯಿ ಹಿರಿನು ಒಂದು ದಿನ ಬಿಟ್ಟರೆ ಒಂದಿನ ಮಾಡ್ತೇವೆ ರೀ. ಹಾಗಲ್ಕಾಯಿ 8 ದಿವಸಕ್ಕೊಮ್ಮೆ ಬಂದಿರ್ತೈತಿ. ಮಳೆಗಾಲದಾಗ ಅದನ್ನು ಮಾಡ್ತೀವಿ. ಅದಕ್ಕೂ ಚಪ್ರ ಹಾಕ್ತಿರಲ್ಲ? ಹಾಂ, ಅದಕ್ಕೆಲ್ಲ ಚಪ್ರ ಮೇಲೆ ರೀ, ಎಲ್ಲ ಚಪ್ರ. ಹಾಂ, ಭಾಳಷ್ಟು ಮಾಡಿದ್ರು ರೀ, ಗುಂಟೆ ಮಾಡ್ತಿರ್ತೇನೆ ರೀ. ಆನಂತರ ಈಗ ಕಬ್ಬು ಐತ್ರಿ ನನ್ನಲ್ಲಿ, ಕಬ್ಬಿನೊಳಗೆ 3 ಪೀಕ್ ತೆಗಿತೇನೆ ರೀ. ಅದು ಎಷ್ಟು ಗುಂಟೆ? 10 ಗುಂಟೆ ಕಬ್ಬು, 10-15 ಗುಂಟೆ ಕಬ್ಬು ಮಾಡ್ಕೊಂಡಿರ್ತೇನೆ ರೀ. 40 ದಿವಸಕ್ಕೊಂದು ಪೀಕನ್ನು ತಕ್ಕೊತೇನೆ ರೀ. ಈಗ ಕಬ್ಬು ಕಬ್ಬಿನಾಗ ಒಳಗ್ರಿ, ಮೆಂತೆ, ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ಕು, ರಾಜಗಿರಿ. ಈ ಎಷ್ಟು ಅಂತರ ಹಂಗಾರೆ ಕಬ್ಬಿಂದು? ಕಬ್ಬಿಂದು 5.5 ಫೂಟ್ ಅಂತರ ಇಟ್ಟೇನೆ ರೀ. ಸಾಲಿನ ಸಾಲಿಗೆ 5.5 ಫೂಟ್ ಇಟ್ಟೇನೆ ರೀ. ಯಾಕೆ ಅಟ್ಟ ಇಟ್ಟೇನಂದ್ರೆ ಅದು ಕಬ್ಬು 12 ತಿಂಗಳು ಬೆಳಿ ರೀ. 12 ತಿಂಗಳು ಬೆಳಿ ಅಂದರೆ ನಾವಿನ್ನು ಜೂನ್ ಬರೋದ್ರಾಗ ನಾವು 3 ಪೀಕ್ ಅಂತ ತೆಗಿಬೇಕು ರೀ. 3 ಪೀಕ್ ತೆಗಿತಾರೆ ನಾವು ಫಸ್ಟ್ ಪ್ರಥಮ. ಯಾರು ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅನ್ನೋದಿಲ್ಲ, ಸ್ಟಾರ್ಟಿಂಗ್ ಬತ್ತಲೋ ಅದನ್ನು ಕಡ್ದವ್ರನ್ನ ಕಳಿಸಿಬಿಟ್ಬಿಡ್ದವ್ರು. ಅದ್ರ ಮೇಲೆ ಅದೊಂದು 30-35 ಸಾವಿರ ರೂಪಾಯಿ ಅಷ್ಟೇ ಕಬ್ ಆಗಿರ್ತೈತಿ ರೀ. ಅದ್ರ ಡಬಲ್ ತರಕಾರಿಗಳು ತೆಗೆದಿರ್ತಾರೆ. ಯಾಕಂದ್ರೆ ಮಳೆಗಾಲದೊಳಗೆ ಅದು ಬೇಕೇ ಬೇಕು ಕಬ್ಬನ್ನು ಬೆಳೆ ಮಾಡೋದಿಲ್ಲ ರೀ. ಅದರೊಳಗೆ ಸಮಗ್ರ ಕೃಷಿಯನ್ನು ಮಾಡ್ಕೋತ ಹೋಗ್ತಾನೆ. ಯಾಕಂದ್ರೆ ಏನೇನು ತೆಗಿತೀರಿ ಕಬ್ಬಿನಲ್ಲಿ? ಕಬ್ಬಿನೊಳಗೆ ರೀ ರಾಜಗಿರಿ, ಅಂತರ ಕೊತ್ತಂಬರಿ, ಮೆಂತೆ, ಸಬ್ಬಸಿಗೆ. ಮಹಾರಾಷ್ಟ್ರ ಮಾರಾಟ ವಾರಕ್ಕೆ ವಾರ ಹೆಂಗೆ ಬರ್ಬೇಕು, ಹಂತಕ್ಕೆ ಹೆಂಗೆ ಬರ್ಬೇಕು, ಹಂಗೆ ಮಾಡ್ತೇವ್ರಿ. ಮಕ್ಕಳೆಲ್ಲ ಕಾಲೇಜಿಗೆ ಕಲಿತಾರೆ. ಹನಿ ನೀರಾವರಿ ಮಾಡ್ರಿ? ಹಾಂ, ಡ್ರಿಪ್ಪು ಐತ್ರಿ, ನೀರು ಹಾಸ್ತೇವ್ರಿ, ಡ್ರಿಪ್ ಲೈನ್ ಐತೆ ಅಲ್ಲರಿ. 10 ಗುಂಟೆ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ನೀರಲ್ಲಿ ಮ್ಯಾನೇಜ್ ಮಾಡ್ಬೋದು. ಯಾವ ಡ್ರಿಪ್ ಲೈನ್ ಯಾವ್ದಕ್ಕೆ ಮಾಡಿರ್ತಾನೆ ರೀ? 3 ಗುಂಟೆ 4 ಗುಂಟೆ ಮಾಡ್ತಾನೆ ರೀ. ಅದ್ರೊಳಗೆ ಡ್ರಿಪ್ ಲೈನ್ 2 ಲೈನ್ ಡ್ರಿಪ್ ಲೈನ್ ಇಟ್ಕೊಂಡಿರ್ತೇನೆ ರೀ. ನಾ ಸಿಂಗಲ್ ಪೀಸ್ 2 HP ಮೋಟರ್ ಐತಿ, ಹಗಲೆಲ್ಲ ನೀರು ಹಾಸೋಲ್ಲ. ಸಂಜೆ 6 ಗಂಟೆಗೆ ಕರೆಂಟ್ ಬತ್ತಲ್ಲ ರೀ, ಬೆಳ ತನಕ ಸಪ್ಲೈ ಮಾಡಿರ್ತೇನೆ. ನಾನು ಕರೆಂಟ್ ಹೆಂಗೆ ಬರ್ತೈತೆ ಹಂಗೆ ಮಾಡ್ತೇನೆ ರೀ. ನಾ ನಿತ್ತ ಹಾಸುವು 9 ಗಂಟೆ ಮಟ್ಟ ಹಾಸ್ತೇನೆ ರೀ, 10 ಗಂಟೆ ಮಟ್ಟ. ಆನಂತರ ಡ್ರಿಪ್ ಲೈನ್ ಕೊಟ್ಟಿರ್ತೇನೆ ರೀ. ಈಗ ಪೇರುಗು ಡ್ರಿಪ್ ಐತೆ ರೀ, ಪೇರುಗೆಲ್ಲ ಡ್ರಿಪ್ ಮಾಡಿಬಿಟ್ಟೇನೆ ರೀ. ಒಟ್ಟು ಏನು ಮಾಡ್ಬೇಕು ಅನ್ನೋದನ್ನು, ಆ ಹೊಲದೊಳಗೆ ಇನ್ಕಮನ್ನು ಹೆಂಗೆ ತೊಗೋಬೇಕು ಅನ್ನೋದನ್ನು. ಆನಂತರ ನಮ್ಮ ಯೂನಿವರ್ಸಿಟಿ ಅಗ್ರಿಕಲ್ಚರ್ದವ್ರು ಬಂದ್ರಿ, ಅವರು ಸ್ಕೇರ್ ಫುಟ್ ಮೇಲೆ ಮಾಡುವಂಥ ವಿದ್ಯೆಗಳನ್ನು ಕೊಟ್ಟರು. ನಾ ಹೆಂಗೆ ಉತ್ತಮ ಚಲೋ ಮಾಡ್ತೇನಲ್ಲ ರೀ. ನಮ್ಮ ಅಗ್ರಿ ಯೂನಿವರ್ಸಿಟಿ ಅವ್ರು ಬಂದರು, ಈ ಕೆವಿಕೆ ಅವ್ರು ಬಂದರು, ಸಾವ ಕೃಷಿ ಒಕ್ಕೂಟನ ನಮ್ಮ ಹೊನ್ನಾಪುರ ಗ್ರಾಮನ ಆಯ್ಕೆ ಮಾಡಿಕೊಟ್ರು. ಇವೆಲ್ಲವನ್ನು ಸಾವಯವದಲ್ಲಿ ಬೆಳೀತಾರೆ? ಎಲ್ಲ ಸಾವಯವದಾಗ ಬೆಳೀತಾರೆ. ಪೂರ್ತಿ ಎಲ್ಲ ಪೂರ್ತಿ ರೀ. ಯಾವುದನ್ನು ಕೆಮಿಕಲನ್ನು ತೋರಿಸಂಗಿಲ್ಲ, ಸರ್ಕಾರಿ ಗೊಬ್ಬರ ಬೇಕಾಗಿಲ್ಲ, ಹುಲಸಾಗಿ ಬೆಳೀತಾರೆ, ಎಲ್ಲ ಹುಲಸಾಗಿ ಬೆಳೆದಿರ್ತಾನೆ ರೀ. ಅದಕ್ಕೇನು ಸಾವಯವದಲ್ಲಿ ಬೆಳೆದಿದ್ದಕ್ಕೆ ರೇಟ್ ಏನು ರೀ ಜಾಸ್ತಿ ಸಿಗುತ್ತಾ? ಮಾರ್ಕೆಟ್ ಬಂದ್ರೆ ಮಾತಾಡ್ಬೋದು ರೀ, ಮಾರ್ಕೆಟ್ಗೆ ಬರೋದಿಲ್ಲ ರೀ. ನೀವು ಬರಲ್ಲ ಮಾರ್ಕೆಟ್ಗೆ? ನಮ್ಮ ಮಾಲನ್ನು ನನ್ನ 100 ಜನ ನನ್ನ ಊರಾಗ ಸಂತೆ ಹಾಕೈತಿ ರೀ. ನಿನ್ನೆ ಮಂಗಳವಾರ ಸಂತೆ ಇತ್ತು ಊರೊಳಗೆ, 4-5 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀವಿ. ಪ್ಯಾಟಿಗೆ ಬರಲ್ಲ? ನಾ ಪ್ಯಾಟಿ ಒಳಗೆ ಮಾರೋದಿಲ್ಲ ರೀ. ಹಳ್ಳಿ ಜನ ತೊಗೊಂಡ್ಬಿಡ್ತೀವಿ. ನಮ್ಮ 100 ಜನ ನಂಬ್ತಿರ್ತೈತಿ ರೀ. ಅವ್ರು ಬೆಳೆಯಲ್ಲ? ಅವ್ರು ಬೆಳಿತಾರೆ ರೀ, ನಮ್ಮ ಊರಾಗ ರೀ ಸಾಕಷ್ಟು ಜನ ಬೆಳಿತಾರೆ. ಯಾಕಂದ್ರೆ ಉತ್ತಮ ಇರ್ತೈತಿ ಮಾಲ್ ರೀ. ಆನಂತರ ನಮ್ಮಲ್ಲಿ ಮಾಲನ್ನು ನಮಗೆ ಸ್ವೀಕಾರ ಮಾಡಿ ಮತ್ತು ಹೊರಗಡೆ ಸ್ವೀಕಾರ ಮಾಡ್ತಾರೆ. ಮತ್ತು ನಾವು ಇಲ್ಲರಿ ರವಿವಾರದ ನಾವು ಊರಾಗ ಹುರುಗುಡ್ ಹಾಕಿಬಿಡ್ತಾರೆ ಮಕ್ಕಳು, ಕೊತ್ತಂಬರಿ, ಮೆಂತೆ, ಮೂಲಂಗಿ. ಮುಂಜಾನೆ ಟೈಮ್ ರವಿವಾರ ಶನಿವಾರ ಮಧ್ಯಾಹ್ನ ಮಾಡಿ ಸುಟ್ಟಿ ಇರ್ತೈತಿ ರೀ. ಮಧ್ಯಾಹ್ನ ಮೇಲೆ ಹೋಗಿ ಮಾಡ್ತಾರೆ ರೀ ತರಕಾರಿ. ನಾವು ಏನು ಹೆಂಗೆ ಮಾಡಿಕೊಡ್ತೇವೆ, ಬೀನ್ಸ್ ಹೋಗ್ತಾರೆ ರೀ. ಏನು ಬರ್ತೈತಿ ರೀ, ಮೂಲಂಗಿ, ಇಂಥವು ಏನೇನು ಇರ್ತಾವಲ್ಲ ರೀ. ಇಬ್ಬರು ಮಕ್ಕಳು ಹೋಗ್ತಾರೆ ರೀ, ಒಬ್ಬರು ಪಲ್ಯ ತೊಗೊಂಡ್ರೆ ಒಬ್ರು ಕೋತ, ಒಬ್ಬರು ಮೂಲಂಗಿ ತೊಗೊಂಡಿರ್ತಾರೆ. ಈ ಟೈಪನ್ನು ಮಾಡ್ತಾರೆ ರೀ ಮಕ್ಕಳು. ರೇಟ್ ಫಿಕ್ಸ್ ಮಾಡೋದು ಹೆಂಗೆ? ನಾವು ರೇಟ್ ಫಿಕ್ಸನ್ನು 10 ರೂಪಾಯಿ/ಕಿಲೋ ಅಂತ ನಾವು ನಿಮ್ಮ ಕೊಡ್ತೇವೆ ರೀ. ಹಾಗಲ್ಕಾಯಿ 15 ಕೊಡ್ತೇವೆ ರೀ. ಹೆಚ್ಚು ಕಡಿಮೆ ಆಗಲ್ಲ? ಹೆಚ್ಚು ಕಡಿಮೆ ಇಲ್ಲರಿ. ಆ ಪ್ಯಾಟ್ ಹೆಂಗಾರು ಹೋಗುವತ್ರಿ. ನಾವು 3 ಜನಕ್ಕೆ ಕೊಡೋದು ನಾವು 15 ರೂಪಾಯಿ ಹಾಗಲ್ಕಾಯಿ ಕೊಡ್ತೇವೆ ರೀ. ಬೀನ್ಸು 10 ರೂಪಾಯಿ ಕೊಡ್ತೇವೆ ರೀ. ಆನಂತರ ಅವ್ರಿಕಾಯಿ ಮಾಡ್ತೇವೆ ರೀ. ಅವ್ರನ್ನ ಮತ್ತೊಂದು ಅವ್ರಿಗೆ ಚಟ್ಟವ್ರ ಅಂತ ಬರ್ತೈತೆ, ಅದನ್ನು ಮಾಡಿರ್ತೇವೆ ರೀ. ಒಟ್ಟು ಅಷ್ಟು ನಾವು ತರಕಾರಿ ಮಾರಾಕ ಕುಂತ್ರೆ 8-9 ಥರ ನಮ್ಮಲ್ಲಿ ತರಕಾರಿ ಇರ್ತೈತಿ ರೀ. 8-9 ಥರ ನೋಡ್ರಿ. ನಿನ್ನೆ ಹಾಗಲಕಾಯಿ, ಬೀನ್ಸು, ಬೆಂಡಿ, ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ಕು, ಮೆತ್ತೆ ಸೊಪ್ಪು ಹಿಂಗೆ ಮಾರಾಟ ಕೂತಂದ್ರೆ ಮಂಗಳವಾರದನ್ನ ಎಲ್ಲ ತಂದು ಹಚ್ಚಿರ್ತೇವೆ ರೀ. ನಡಕ್ಕೆ ಯಾವ್ಯಾವನ್ನ ಈ ವಾರಕ್ಕೆ ಕೀಳ್ಬೇಕಾಗೈತಿ. ಮೆಂತೆ ಹೂ ಹಾಕೈತಿ ರೀ, ಒಂದು 2 ದಿವಸ ಬಿಟ್ಟು ಹೆಚ್ಚಾದ್ರೆ ಹೂ ಹಾಕೈತಿ. ಆ ಹೂವನ್ನು ಹಾಕ್ಕೊಳ್ಳೋರಾಗ ಅದನ್ನು ರವಿವಾರದನ ಮಾರಿರ್ತೇವೆ ಅದನ್ನು ಅಂಥವನ್ನು. ಮತ್ತು ದಿನಾಲು ಬೀಜ ಹಾಕೋದೇ ಇರ್ತೈತಿ ರೀ. ಈ ಕಡೆ ಕಾಲೆ ಆತಲ್ರಿ, ಈ ಕಡೆ ಬೀಜ ಹಾಕ್ತೇವ್ರಿ. ಈ ಕಡೆ ಕಾಲೆ ಆತಲ್ರಿ, ಈ ಕಡೆ ಬೀಜ ಹಾಕೋತ ಹೋಗ್ತೇವ್ರಿ. ಬೀಜ ಎಲ್ಲಿ ತರ್ತೀರಿ? ಬೀಜಾನೇ ನೋಡ್ರಿ, ಈಗ ನಾವು ಕಬ್ಬಿನೊಳಗೆ ಸಾಲಿನಾಗ ಉಳಿದಿರ್ತೈತಿ, ಕೊತ್ತಂಬರಿ ತೊಗೊಂಡು ಸಾಲ ಉಗ್ಗು ಮುಂದೆ ಉಳಿದಿರ್ತೈತಿ, ಆ ಸಾಲಿನ ನೆಟ್ಟಿರ್ತೈತಿ, ಅದನ್ನು ಕೇಳಿದ್ರು ನಾವು. ಅದ್ರೊಳಗೆ ಬೀಜ ಮಾಡ್ಕೋತೀವಿ, ಅದ್ರ ಬೀಜ ಆಗ್ತದೆ. ಕೊತ್ತಂಬರಿ ಆಯ್ತು, ಕೊತ್ತಂಬರಿ ಆಯ್ತು, ಪಾಲಕ್ ಅಂತೀವಲ್ಲ, ಹಾಂ ಪಾಲಕ್ ರೀ, ಪಾಲಕ್ ಪಾಲಕ್ ಬೀಜ ಮಾತ್ರ ಒಂದು ಸೈಡ್ ಕಾಯ್ತೀವ್ರಿ, ಒಂದು ಸ್ವಲ್ಪ ಮೂಲ್ಯಾಗ ಕಾದು ಬಿಟ್ಟಿರ್ತವ್ರಿ. ಅಂದ್ರೆ ಪೀರೋದಾಗ ಎಲ್ಲೋ ಎಷ್ಟು ಅದು ಜಾಗ ಇರ್ತೈತಿರಲ್ಲ, ಹೌದು, ದಂಡಿಗೆ ಇರ್ತೈತಿಲ್ಲ, ಅಲ್ಲಿ ಪಾಲಕ್ ಗೊಜ್ಜು ಅಂದ್ರೆ ಅದನ್ನು ಕಟಾವು ಮಾಡಿದ್ರಿ, ಅದು ಬೀಜಕಾಯಿ ಇಟ್ಕೊಂಡಿರ್ತವ್ರಿ. ಹೀರಿಕಾಯಿ, ಸೌತಿಕಾಯಿ, ಕುಂಬಳಕಾಯಿ, ಹೀರಿಕಾಯಿ ದೊಡ್ಡ ಮೊದ್ಲಿನ ಬಂದು ಹೀರಿಕಾಯನ್ನ ಕಾಕೊಂಡ್ಬಿಡ್ತವ್ರಿ. ಫಸ್ಟ್ ಪ್ರಥಮ ಕೊಂಡ್ಕೊಳಕ್ ಹೋಗಲ್ಲ, ಇಲ್ರಿ ಕೊಂಡ್ಕೊಳಕ್ ಹೋಗಲ್ರಿ. ಚೆಂಡು ಹಂಗೆ, ಚೆಂಡು ಇಲ್ರಿ, ಚೆಂಡು ಹೂ ಮಾತ್ರ ಕೊಂಡು ತರ್ತೇನ್ರಿ. ಯಾಕಂದ್ರೆ ಚೆಂಡು ಹೂ ಯಾಕೆ ಕೊಂಡು ತೊಂಬರ್ತಾನಂದ್ರೆ ಸಸಿ ತಯಾರು ಮಾಡ್ಬೇಕಾದ್ರೆ ಅಷ್ಟೇ ಖರ್ಚು ಬರ್ತೈತಿ, ಬೀಜದ ಅಷ್ಟು ಖರ್ಚು ಐತ್ರಿ, ಅದಕ್ಕೆ ಬೀಜಕ್ಕೂ ಅಷ್ಟು ರೊಕ್ಕ ಬರ್ತೈತಿ. ಸಸಿ ತೊಗೊಂಬಂದ್ಬಿಡ್ತಾರೆ, ಸಸಿನ ತೊಗೊಂಬಂದ್ಬಿಡ್ತವ್ರಿ. ಒಂದು ರೂಪಾಯಿ 50 ಪೈಸಾ ಸಸಿ ನಾವು ಕಾಗಲ್ಕ ಹೋದ್ರೆ ಸಸಿ ಸಿಗ್ತಾವ್ರಿ. ಇಲ್ಲೇನು ತೊಗೊಂಡ್ರೆ ಮಹಾರಾಷ್ಟ್ರದಾಗ ತೊಗೊತೀನಿ, ಕಾಗಲ್ದಾಗ ಚಂದೂರ್ ಅಂತೇಳಿ ಅಲ್ಲಿ ತೊಗೊಂಡು ಹೋಗಿ ಬಂದ್ಬಿಡ್ತೀರಿ, ಅಲ್ಲಿ ಹೋಗಿ ಬಂದ್ಬಿಡ್ತವ್ರಿ. ಒಂದು 1,000 2,000 ಈ ತೊಗೊಂಬುದು ಖರೀದಿ ಮಾಡಿಬಿಡ್ತವ್ರಿ, ಅಲ್ಲೇ ತೊಗೊಂಬಂದ್ಬಿಡ್ತವ್ರಿ. ಈಗ ಬೀಜ ತೊಗೊಳಕ್ ಹೋದ್ರೆ 2,000 ರೂಪಾಯಿಗಳಿಗೆ ಬೀಜ ಇಲ್ಲರಿ, ಅಥದ ಆರೋಗ್ಯ ಮಾಡ್ಕೊತ್ಕೊಂಡ್ಬೇಕಾಗೈತಿ. ಈ ಬೆಂಡಿ ಬೀಜ ಹಿಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲರಿ, ಬಡ ಬಡ ಒಣ ಕಾಯಿ ಬಿಟ್ಟಿರ್ತವೆ ಕಾಯಿ ಆಗ್ತೈತಿ ರೀ, ಹೀರಿಕಾಯಿ ಬಿಟ್ಟಿರ್ತವೆ ಕಾಯಿ ಆಗಿರ್ತೈತಿ. ಬೀನ್ಸ್ ಈಗ ಕಾಯ್ದೇನ್ರಿ, ಒಂದು ಕೆಜಿಗೆ 2,000 ರೂಪಾಯಿ ಬೀನ್ಸ್ ಬೀಜ ಇರೋದು, ಅಂಥ ಬೀನ್ಸ್ ಅಂದ್ರೆ 10 ಬೀನ್ಸ ಒಂದು ಸಾಲನ ಕಾದು ಬಿಟ್ಟವ್ರು ಅದನ್ನು. ಈಗ ನಿಮಗೆ ಒಂದೇ ಎಕರೆ ಇರೋದು, ಅನುಕೂಲನೂ ಅನಾನುಕೂಲನೂ? ಭಾಳಷ್ಟು ಅನುಕೂಲ ರೀ. ಹಂಗೆ ಮಾಡೋರಿಗೆ ರೀ ಒಂದು 10 ಗಂಟೆದಾಗ ಒಂದು ಜೀವನ ಮಾಡ್ಬೋದು, ಅಂಥ ಟೆಕ್ನಿಕಲ್ ರೀ ಮಾಡಿರಿ ಅಲ್ವಾ. ಮತ್ತೆ ಅದ್ರ ಜೊತೆಗೆ ಎಮ್ಮೆ ಅದಾವ್ರಿ, ಆಡ ಸಾಕಾಣಿಕೆ ಐತ್ರಿ, 2 ಆಡದಾವ, ಒಂದು ಎಮ್ಮೆ ಒಂದು ಕರ ಐತ್ರಿ. ಮತ್ತೆ ಈಗ ಮತ್ತೆ ಮಗ ಆಗಿದಂದ್ರೆ ಅವ್ರನ್ನ ಭಾಳಷ್ಟು ಮಾಡ್ಕೋದಿಲ್ರಿ, 2 ಮಾಡ್ಕೋತೀನಿ ರೀ. ಕೋಳಿ ಅದಾವ್ರಿ, ತೋಟದಾಗ ಮನೆ ಐತೇನ? ಇಲ್ರಿ, ಹೊಲ್ದಾಗ ಮನೆ, ಊರಾಗ ಮನೆ ಐತ್ರಿ, ತೋಟದಾಗ ಮನೆ ಏನ ಕಟ್ಟಿಲ್ರಿ. ತೋಟ ರೋಡ್ ಹೆಚ್ಚು ಐತ್ರಿ, ಹೊಲ ಮನೆ ಒಂದು ಸೈಡ್ ರೋಡ್ ರೀ, 1,100 ಫೂಟ್ ಏಕ ಹೊಲ ಐತ್ರಿ, 2 ಎಕರೆ ಪೀಸ, ಅದಕ್ಕೇನು ಬೇಲಿಲ್ಲ. ನನ್ನ ಹೊಲ್ದಾಗ ಯಾರು ತುಡುಗ ಮಾಡುದಿಲ್ರಿ, ತರಕಾರಿಯನ್ನು ಕಿತ್ಕೊಳ್ಳ ಯಾರು ಕಿತ್ಕೋದಿಲ್ರಿ, ಬೇಕಂದ್ರೆ ಕೇಳ್ತಾರೋ ಸುತ್ತಮುತ್ತ ಒಂದ್ ಸ್ವಲ್ಪ ಮಾಡ್ತಾರೆ. ಹಂಗಾಗಿ ನೀವು ಒಂದ್ ಸ್ವಲ್ಪ ಸೇಫ್ ಆಗಿದೆ, ನಾವು ಒಟ್ಟು ಸೇಫ್ ಆಗಿದೆ. ಮಂಗನ ಕಾಟ ಅಂತಿಂತವ್ ಏನಿಲ್ಲ, ಏನಿಲ್ಲ ಸರ್, ಏನಿಲ್ಲ ರೀ. ಬರ್ತಾವ್ರಿ, ಮತ್ತೆ ಬಂದು ಬರ್ದವ್ರಿ, ಹಂಗೆಲ್ಲ ಬರ್ತಾವ್ರು, ಒಮ್ಮೆ ಬರ್ತಾವು. ನನ್ನ ದಾರಿಗೆ ಚೊಲೋ ಐತ್ರಿ, ಯಾರ ಕಂಡವ್ರು ಬಾಯ್ ಮಾಡ್ತಿರ್ತಾರೋ. ಮತ್ತೆ ಏನ ನಮ್ಮಲ್ಲಿ ಏನಿರ್ತೈತಿಲ್ರಿ, ಹಾಗಲ್ಕಾಯಿ ಹೀರಿಕಾಯಿ ಅಗದಿ ಚೆನ್ನಾಗಿ ಯಾವ್ದೈತಿ ಅದನ್ನ ಮಾರ್ಕೆಟ್ ಹೋಯ್ತಾನು, ಸ್ವಲ್ಪ ಡಂಕ್ ಆಗಿತ್ತು ಅದ್ರೊಳಗೆ ಬೆಳ್ಯಾಗ ಸಿಕ್ಕು, ಅದನ್ನೊಂದು ಬುಟ್ಟಿ ತುಂಬಿ ರೋಡ್ ಹೆಚ್ಚಿಟ್ಟಿರ್ತೀವ್ರಿ, ಅದನ್ನ ಯಾರು ಬರ್ತಿರ್ತಾರೋ ಅವ್ರಿಗೆ ಕೊಟ್ಟಿರ್ತೀವ್ರಿ, ಫ್ರೀಯಾಗಿ ಕೊಟ್ಟಿರ್ತೀವ್ರಿ. ನಾವು ಬಡತನ ಬಂದಿತ್ತು, ನಮಗೂ ಬಡತನ ಇತ್ತು, ಹಂಗೆ ಯಾರ ಅನಿವಾರ್ಯ ಅನಿಸ್ಕೈತಿ. ಅವ್ರ ಒಬ್ಬರ ತಂದೆ ತಾಯಿ ಅವರು ಇದ್ದವರು ಹಂಗೆ ಸಂತಿಗೆ ಅದು ಬಂದಿದ್ರು ಅವ್ರಿಗೆ ನಾವು ಹಂಗೆ ಆಯ್ತು ಹಿಂಗನ್ನು ಮಾಡೋಕ್ಕೆ ದೇವ್ರ ಅನುಕೂಲ ಕೊಟ್ಟಾನ್ರಿ, ಭಾಳಷ್ಟು ಚೆನ್ನಾಗೈತಿ. ನಮ್ಮ ಜೀವನ ಮಾತ್ರ ಕರೆಕ್ಟ್ ಐತಿ. ಅದೇ ಈಗ ಒಂದು ಎಕರೆದೊಳಗೆ ಇಷ್ಟೆಲ್ಲಾನು ಬೆಳಿತೀರಿ, ಕೆಲವೊಂದಿಷ್ಟು ವರ್ಷದ ಎಲ್ಲಾ ಕಾಲದಲ್ಲಿ ಬರುವಂತ ತರಕಾರಿಗಳನ್ನು ಬೆಳಿತೀರಿ, ಎಷ್ಟು ಖರ್ಚಾಗತ್ತೆ, ಎಷ್ಟು ಲಾಭ ಆಗುತ್ತೆ, ಏನು ಬರೆದಿಡುದಂಗೆ ಮಾಡ್ತೀರನ್ನೇ? ಸರ್ ಏನು ಬರೆದಿಟ್ಟಿಲ್ರಿ, ಬರೆದಿಡುವಂಥದ್ದು ಎಲ್ಲ ಇಲ್ಲರಿ. ಈ ನಮಗೆ ಜಾತ್ರೆ ಅಂತ ಬರ್ತಾವ್ರಿ, ಕೇತ್ರಿ ಅದು ಬರ್ತಾವೆ, ಅವಕ್ಕೆ ಯಾವ ಕಣ್ಣ ಆಸೆಯನ್ನು ಮಾಡೋದಿಲ್ರಿ, ಹಂಗೆ ಬರ್ತಿರ್ತೈತಿ, ಹಂಗೆ ಹೋಗ್ತಿರ್ತೈತಿ. ನಮಗೆ ಅಕೌಂಟ್ ಎಷ್ಟು ಉಳಿತು ಅನ್ನೋದನ್ನು ಈಗ ನಾವು ಹೋಗಿ ಒಂದು 1,000 ರೂಪಾಯಿ ಕಟ್ಟಿ ಬಂದಿರಿ, ಈ ವಾರ ಒಂದು 5,000 ರೂಪಾಯಿ ಕಟ್ಟಿದ ತಿಳ್ಕೊರಿ, ನಮ್ಮ ಅಕೌಂಟ್ನಾಗ ರೊಕ್ಕ ಎಷ್ಟು ಆತು, ಅದನ್ನಷ್ಟೇ ಲೆಕ್ಕ ಮಾಡ್ಕೊತೀವಿ ಸರ್. ಕಟ್ತಿರ್ತೀರ? ಹಾಂ, ಕಟ್ತಿರ್ತೀವ್ರಿ. ನಾವು ದಿನಾನು ಕಟ್ಟಿದ್ರಿ, ಒಂದು ವಾರಕ್ಕೊಮ್ಮೆ ಕಟ್ತಿರ್ತೀವಿ. ಎಷ್ಟು ಕಟ್ತೀರಿ? ಹಾಂ, ಏನೋ ಒಂದು ನಮ್ಮ ಖರ್ಚು ಮಾಡ್ಕೊಂಡು 2,000 3,000 5,000 ಹಾಕಾವ್ರಿ, ಪ್ರಾಫಿಟ್ ಹೆಂಗಂಗೆ ಹೆಚ್ಚು ಹಾಕೈತಿರಲ್ಲ ಹಂಗಂಗೆ. ಒಂದು ವರ್ಷ ಜಾಸ್ತಿ ದುಡ್ಡು ಉಳಿತಂದ್ರೆ ಜಾಸ್ತಿ ಕಟ್ತಿರ್ತೀವ್ರಿ. ಮತ್ತೀಗ ಮನೆಗೆ ಮಕ್ಳಿಗೆ ಕಾಲೇಜ್ ಖರ್ಚು ಬೇಕು ರೀ, ಕಾಲೇಜಿಗೆ ನೋಡ್ಕೋಬೇಕು, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಸಾಲಿಗೆ ಬರ್ತಾರೆ. ಒಬ್ಬಳೇ ಮಗಳೀಗ ಸೆಕೆಂಡ್ ಇಯರ್ ಮುಗಿಸಿ ಒಬ್ಬಳ ಮಗಳು ಮನೆಯಾಗ ಅದಾಳ ರೀ, ಒಬ್ಬಕ್ಕೆ ಸೆಕೆಂಡ್ ಇಯರ್ ಕಲಿತಾಳು, ಒಬ್ಬಕ್ಕೆ ಮ್ಯಾಟ್ರಿಕ್ ಕಲಿತಾಳು, ಒಬ್ಬ ಮಗ ಆದ್ರೆ 8th ಅವ್ನು ಕುಂದಗೋಳ ಮಟ್ಟದಾಗ ಇಟ್ಟೇನ್ರಿ. ಅವರೆಲ್ಲರೂ ಹೊಲದಲ್ಲಿ ಏನೇನು ಸಹಾಯ ಮಾಡಬೇಕು ಮಾಡಿ ಎಲ್ಲರೂ ಮಾಡ್ತಾರೆ ಮಾಡಿ ಆನಂತರ ಆನಂತರ ಹೋಗ್ತಾರೆ. ಹರಿವತ್ತು ಮುಂಜಾನೆ ರೀ ಒಂದು 5 ಮಾಲೆ ಬೇಕತ್ತೆ ತಿಳ್ಕೊರಿ, ಒಬ್ರು ದೇವಸ್ಥಾನ ಐತೆ ಅಲಂಪುರ ದೇವಸ್ಥಾನ, ನಾವು ಹೂವನ್ನು ಮಾರಕ್ಕೆ ಹೋಗೋದಿಲ್ಲ ರೀ. ಆ ಮುಂಜಾನೆ ಮಾಲೆ ಬೇಕತ್ತೆ ಬಂದು ಹೇರ್ಲು, ಅದಕ್ಕೆಲ್ಲ ಒಂದು ಸೈಕಲ್ ತೊಗೋತಾರೆ ರೀ, ಹೂವುದಾರನ ಒಬ್ರು ಹೂ ಹರ್ಕೊಂಬರ್ತಾರು, ಅವ್ರು ಮಾಲೆ ಮಾಡಿಕೊಡ್ತಾರೆ, 20 ರೂಪಾಯಿಗೆ ಒಂದು ಮಾಲೆ ಕೊಡ್ತೀವ್ರಿ. ಆ ಸಂದರ್ಭದಾಗ ಯಾವ ಸಂದರ್ಭ ಶ್ರಾವಣದಾಗ ಹಂಗೆ ಬರ್ತೈತಿ, ಆ ಮಾಸಿಗೆ 100 ರಿಂದ 150 ಮಾಲೆ ಮಾಡ್ತೀವಿ ರೀ. ಹಬ್ಬ ಹುಣ್ಣಿಮೆ ಅಂತವೆಲ್ಲ ಜಾಸ್ತಿ ಇರುತ್ತೆ, ಎಲ್ಲ ಜಾಸ್ತಿ ಇರ್ತೈತಿ ರೀ ಅಲ್ವಾ. ಬೇಡಿಕೆನೂ ಕೂಡ ಜಾಸ್ತಿ ಆದಷ್ಟು ನಿಮ್ಗೆ ಆ ಸಂದರ್ಭದೊಳಗೆ ಬರುವಂಗೆ ಹೂವನ್ನು ಬೆಳೆಯೋ. ನಾವು 10 ರೂಪಾಯಿಗೂ ನಾವು ಯಾಕೆ ಹೋಗ್ಬೇಕು ಅನ್ನೋಂಗಿಲ್ಲ ಮಕ್ಕಳು ರೀ, 10 ರೂಪಾಯಿ ಹೂವು ಯಾರೇ ಕೇರಿದ್ರು ತೊಗೊಂಬಂದು ಕೊಡ್ತಾರೆ. ಹೌದಲ್ಲ, ಹಾಂ. 10 ಗಂಟೆದೊಳಗೆ ಏನಿರ್ತೈತಲ್ರಿ ಅದನ್ನು ಮಾಡ್ತಾರೆ ರೀ, 10 ಗಂಟೆದ ಮುಂದೆ ನಾವು ಮತ್ತೊಂದು ಸಾಯಂಕಾಲ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. 1 ರೂಪಾಯಿಗೆ ಮೊದಲು ಪ್ರಥಮ ಬೆಲೆ ಇದೇವ್ರು, ಬೆಲೆ ಕಡಿಮೆ ಇತ್ತು ನಮಗೆ. ಈಗ 10 ರೂಪಾಯಿ ಸಿಗಾಯ್ತು ಅಂದ್ರೂ 1 ರೂಪಾಯಿ ಬೆಲೆನೂ ಮಾರ್ತಿಲ್ಲ ನಾವು. 1 ರೂಪಾಯಿ ಬೆಲೆಗಾರನು ಮಕ್ಕಳು ಹೋಗುತ್ತಾರೋ, ಇನ್ನೂ 10 ರೂಪಾಯಿ ಒಂದಿಂದ ಹೂವು ಹಚ್ಚಿದಂಗೆ 10 ರೂಪಾಯಿ ಒಬ್ರು ಹೂವು ಕೊಡ್ತೇವ್ರಿ ನಾವು. ಒಂದು ವಾರಕ್ಕೆ ಅವ್ರಿಗೆ 10 ರೂಪಾಯಿ ವಾರಕ್ಕೆ ಹೂ ತಂದು ಕೊಟ್ಟೆ ಬಿಡ್ತಾರೆ ಎಲ್ಲ ಗ್ರಾಹಕರನ್ನು ತೃಪ್ತಿ ಪಡಿಸೋ ಎಲ್ಲರೂ ನೋಡಾಟ ಆಮೇಲೆ ಯಾವ ಒಂದು ಅಂಗಡಿಗೆ ಒಂದು 15 ರೂಪಾಯಿ ಮೈಲಿ ಕೊಡ್ಬೇಕು ಪ್ರಥಮದಾಗ 15 ರೂಪಾಯಿ ಮೈಲಿ ಕೊಡಿದಾರೆ ಈ ಹೂವು ನಮ್ಗೆ ಹಂಗೈತಿ ಹಿಂಗೈತಿ ಇಲ್ಲ 15 ರೂಪಾಯಿ ಮೈಲಿ ಕಂಡೀಷನ್ 10 ಮೈಲಿ ತೊಗೊಳೋರಿಗೆ 20 ರೂಪಾಯಿ ಕಂಡೀಷನ್ ಕೊಡ್ತಾರೆ ಹೊರಗಡೆ 25 ಕೊಡಕತ್ತ ನಾವು 20 ಕೊಟ್ಟಿರ್ತೀವಿ ಯಾಕಂದ್ರೆ ನಮ್ದು ಒಂದೇ ರೇಟ್ ರೀ ಅವ್ರು 10 ರೂಪಾಯಿ ಕೊಟ್ಟರು ಯಾರು ಕೊಡೋರು ರೀ ಎಲ್ಲರೂ ಮನೆಗೆ ಬಂದು ಮೈಲಿ ಹೋಯ್ತಾರೆ ರೀ ನಾವು ಮಾಲಿ ಮಾರಾಟ ಮಾಡಕ್ಕೆ ಹೊರಗೆ ಹೋಗ್ರಿ ಇಲ್ಲಿಯೇ ಬಂದು ಹೋಗ್ಬೇಕು ಹಾಂ ಮನೆಗೆ ಬಂದು ಹೋಯ್ತಾರೆ ಯಾವಾಗಲೂ ಇರ್ತಾನೆ ಯಾವಾಗಲೂ ಹೂವು ರೀ ಹೂವು ಯಾವಾಗೂ ಹೂವು ಇರ್ತೈತಿ ರೀ ಚೆಂಡು ಅಷ್ಟೇ ಚೆಂಡು ರೀ ಅಂತ ಸೇವಂತಿಗೆ ಹಚ್ಚಿರ್ತೀವಿ ಸೇವಂತಿಗೆ ಇರ್ತೈತಿ ರೀ ಹೌದಲ್ಲ ಸೇವಂತಿಗೆ 5-10 ಮಾಲಿ ಸೇವಂತಿಗೆ ಇರತೈತಿ ರೀ ನನ್ನ ಹತ್ರ ಜೇನು ಸಾಕಾಣಿಕೆ ಅದಾವ್ರಿ ಹ್ಞೂ ಎಷ್ಟು ಸಾಕಿರಿ ಜೇನು ಒಂದು 6 ಪೆಟ್ಟಿಗೆ ಅದಾವ್ರಿ ಜೇನು ಬರ್ತಂಗ ಹಾಂ ಜೇನು ತುಪ್ಪ ಬರ್ತೈತಿ ರೀ ಎಷ್ಟು ಬರ್ತದೆ ವರ್ಷಕ್ಕೊಂದು 2-2.5 ವರ್ಷ ರೂಪಾಯಿ ಜೇನು ತುಪ್ಪದ ರೊಕ್ಕ ಹಾಕೈತಿ ರೀ ಅಷ್ಟೇ ಇನ್ನೂ ಜಾಸ್ತಿ ನಮ್ಮ ಮನೆಗೆ ಬಳಕೆ ಮಾಡ್ಕೋತೀವಿ ರೀ ನಮ್ಮ ಮನೆಗೆ ಬಳಕೆ ಮಾಡ್ಕೊಂಡಿರ್ತೀವಿ ಈಗ ನಮ್ಮಂತರ ಯಾರ ಸಾಹೇಬರು ಬಂದು ಬಂದಿರ್ತಾರೆ ನಾವು ಏನು ಕಾಣಿಕೆ ಕೊಡ್ಬೇಕಾಗಿತ್ತು ರೀ ಜೇನು ಕೊಟ್ಟು ಕಳ್ಸೋದು ಅದರಿಂದ ಏನು ಅನುಕೂಲ ಐತಿ ಬೆಳಗ್ಗೆ ಬೆಳಗ್ಗೆ ರೀ ಪರಸ್ಪರ ಆಕೈತಿ ರೀ ಒಂದು ಆಗ್ಬೇಕಾಗಿತ್ತು ರೀ ಹೂವು ಒಂದು ಹೂವಿನಿಂದ ಪರಸ್ಪರ ಮಾಡ್ತೈತಿ ರೀ ಪ್ಯೂರ್ ಹೂ ತೊಗೊಂಬರ್ತೈತಿ ಪರಾಗಸ್ಪರ್ಶ ಆಗುತ್ತೆ ಪರಾಗಸ್ಪರ್ಶ ಮಾಡ್ಕೋತೈತಿ ರೀ ಅದನ್ನು ಮಾಡ್ಕೊಂಡಿಂದ ನಮಗೆ ಉತ್ಪನ್ನ ಹೆಚ್ಚಾಕೈತಿ ರೀ ಆಗುತ್ತಲ್ಲ ಉತ್ಪನ್ನ ಭಾಳ ಹೆಚ್ಚಿಗೆ ಏನು ಪೆಟ್ಟಿಗೆಯಿಂದ ಹುಳ ಏನು ಹೊರಗೆ ಹೋಗಿಲ್ಲ ಇಲ್ಲಿ ಹೋಗ್ದಲ್ ರೀ ನಾವು ಮತ್ತೊಂದು ಪೆಟ್ಟಿಗೆ ಮತ್ತೆ ರಾಣಿ ತಯಾರಾತಾರೆ ಮತ್ತೊಂದು ಪೆಟ್ಟಿಗೆ ಮಾಡ್ಕೋತೇವೆ ಪ್ರಥಮವಾಗಿ 2 ಪೆಟ್ಟಿಗೆ ನನಗೆ ಈಗಾಗಲೇ 6 ಪೆಟ್ಟಿಗೆ ಅದಾವ ಅದು ಗೊತ್ತಿದೆ ನಿಮಗೆ ಅದು ಗೊತ್ತಿದೆ ಹೆಂಗೆ ಡಿವೈಡ್ ಮಾಡಬೇಕು ಯಾವ ಡಿವೈಡ್ ಮಾಡ್ಕೋಬೇಕು ರೀ ಅಲ್ಲಿ ಹೆಚ್ಚು ಮಳೆ ಆಗುತ್ತೆ ನಿಮ್ಮ ಪ್ರದೇಶದಲ್ಲಿ ನಮ್ಮ ಪ್ರದೇಶದಾಗ ಮಳೆ ಹೆಚ್ಚಾಗೈತಿ ಒಂದು ಸ್ವಲ್ಪ ಮಳೆಗಾಲದಾಗ ಏನು ಮಾಡ್ತೇವೆ ಅಂದ್ರೆ ಅದ್ರ ಮ್ಯಾಲ ಒಂದು ತಗಡಿನ ನಿದ್ರಾತೈತಿ ರೀ ಅದ್ರ ಮ್ಯಾಲ ಒಂದು ಹಳೆ ಹಾಸ್ತೇವೆ ರೀ ಆನಂತರ ಅದಕ್ಕೆ ಕರಿ ಅಂತದವ್ ರೀ ಹಂಚನ್ನು ಇಟ್ಟಿರ್ತೇವೆ ರೀ ಅದಕ್ಕೆ ಮಳೆಯನ್ನು ಬಿಡೋ ಅದು ಆಹಾರ ಮಳೆಗಾಲದಾಗ ಮಾಡೋದನ್ನೂ ಇಲ್ಲರಿ ಮಳೆಗಾಲದಾಗ ನಾವು ಹೂ ಸಿಗಲ್ಲ 3 ತಿಂಗಳು ಹೂ ಸಿಕ್ಕರ್ನು ರೀ ಮೇಯಕ್ಕೆ ಅನುಕೂಲ ಇರ್ತದೆ ಅದಕ್ಕೆ ಮಕರಂದ ಸಿಗಲ್ಲ ಮಕರಂದ ಸಿಕ್ತದೆ ಸಿಕ್ಕರ್ನು ಅದಕ್ಕೆ ಮೇಯಕ್ಕೆ ಬರೋದಿಲ್ಲ ಯಾಕಂದ್ರೆ ಮಳೆ ಬೆಳಕೈತ್ರಿ ಹೊರಗೆ ಬರೋಲ್ಲ ಅದೇ ಅದೇ ಅಲ್ಲಿ ಒಳಗಿನ ತೆಳಗಿನ ಗೂಡ್ನೆಯಿಂದ ತುಪ್ಪನ್ನು ತೆಗೆದಿಲ್ಲರಿ ನಾವು ಮ್ಯಾಲನ್ನ ನಮಗೆ ಎಷ್ಟು ಮಾಡಿಕೊಡ್ತಾರೆ ಅಷ್ಟೇ ತಗೋತೀವಿ ರೀ ತೆಳಗಿಂದ ಅದಕ್ಕೆ ಆಹಾರ ರೀ ಮಳೆಗಾಲದಾಗ ಆಹಾರ ಬೇಕ್ರಿ ಅದಕ್ಕೆ ಬೇರೆ ಯಾರು ಮಾಡ್ತಾರೆ ಇರ್ತಿ ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆ ನಮ್ಮ ಊರಾಗ ಒಂದು 20-25 ಅದಾವ್ರಿ ಅದಾವಲ್ಲ ಭಾಳ ಆಡೊಂದು ಸ್ವಲ್ಪ ಜಾಸ್ತಿ ಸಾಕಿದ್ರೆ ಸಾಕಬಹುದು ರೀ ಸರ್ ಜಮೀನು ಕಡಿಮೆ ರೀ ಮತ್ತು ಭಾಳಷ್ಟು ಸಾಕಬಹುದು ರಗಡ್ ಮಂದಿದಾರೆ ಸಾಕವ್ರಿ ಅದಾರ ಆಡು ಸಾಕೋರಿಗೆ ರಗಡಿದಾರೆ ನಮ್ಮ ಊರಾಗ ನಮ್ಗೆ ಎಲ್ಲಕ್ಕೂ ಸೆಟ್ಟಿಂಗ್ ಆಗಿರ್ಬೇಕು ಈಗ ಬರೀ ಕಾಯಿಪಲ್ಲೆ ಹರಿಯಾಕೋದು ಕಾಯಿಪಲ್ಲೆ ಮಕ್ಕಳು ಮಾರಾಕೋದ್ರು ಅವ್ಕೆ ಮೇವು ತರೋ ಶಕ್ತಿ ಇರೋದಿಲ್ಲ ಅವ್ ನಮ್ಮ ಗುಡನ ನಮ್ಮ ಎಮ್ಮೆ ಮೇವು ಏನು ತರ್ತೇವೆ ಆಕಳಿಗೆ ಏಮಿಗೆ ಮೇವು ಅಂತ ತರ್ತೇವಲ್ಲ ಅದನ್ನು ಮೇವನ್ನು ಅದರೊಳಗೆ ಬಳಕೆ ಮಾಡ್ಕೋತೀವಿ ಆಡನ್ನು ಸಪ್ರೇಟ್ ಬಿಟ್ಟು ಇದಾ ಮಾಡಿದ್ಲು ರೀ ನಮ್ಮ ಕೆಲಸಕ್ಕೆ ಹೆಂಗೆ ಹಂಗೈತೆ ಹಂಗೆ ಹಂತವಾಗಿ ಮಾಡ್ಕೋತೀವಿ ಭಾಳಷ್ಟು ಸಾಕ್ಬೋದು ಇಲ್ಲ ಅನ್ನೋದಿಲ್ಲ ಸಾಕಾಣಿಕೆ ಮಾಡ್ಬೋದು ಕರೆ ಸೆಪ್ರೇಟ್ ಆಗಿ ಒಬ್ಬರು ಆಳ್ಬೇಕಾಗ್ತದೆ ಎರೆಗೊಬ್ಬರ ಮಾರಾಟ ಮಾಡೋದಂಗೆ ಏನು ಮಾಡ್ತೀರಿ ಮಾಡ್ತೇನೆ ರೀ ಎಷ್ಟು ಬರುತ್ತೆ ವರ್ಷಕ್ಕೊಂದು 80 ಕ್ವಿಂಟಲ್ ಬರುತ್ತೆ ಸರ್ ಹಾಂ ಅದ್ರಲ್ಲಿ ನೀವು ಮಾರಾಟ ಮಾಡೋದು ನಾವೊಂದು 40-45 ಕ್ವಿಂಟಲ್ ಮಾಡ್ತೇನೆ ರೀ ಅಷ್ಟೊಂದು 40-45 ಕ್ವಿಂಟಲ್ ಹೆಂಗೆ ರೇಟು ಇನ್ಕತ್ತಕ್ಕೆ 5 ರೂಪಾಯಿ ಎಲ್ಲ ಪ್ರದರ್ಗೆ ಒಂದು ಬಾಂಡ್ ಮಾಡಿಕೊಟ್ಟಿನಿ ಸರ್ ಹಾಂ 5 ರೂಪಾಯಿ ನಾನು ಕೊಟ್ಟಿನಿ ಅವ್ರಿಗೆ ಬಾಂಡ್ ಒಂದು ಕಿಲೋ ಕೆಜಿಗೆ 5 ರೂಪಾಯಿ ನಂಗೆ ಬಾಂಡ್ ಇತ್ತು ರೀ 8 ವರ್ಷ ಬಾಂಡ್ ಮಾಡೀನಿ ರೀ ಅವ್ರಿಗೆ 8 ವರ್ಷ ಅಂತ ಮುಗ್ದೈತಿ ಈಗ ಯೂನಿವರ್ಸಿಟಿ ಒಳಗೆ ಏನು ಫಿಕ್ಸ್ ಆಗ್ತೈತಿ ಆ ರೇಟನ್ನು ಮಾರ್ಬೇಕ್ರಿ ನಾ ಈಗ ಒಂದು ಕೆಜಿಗೆ 5 ರೂಪಾಯಿ 5 ರೂಪಾಯಿ ನಂಗೆ ಫಿಕ್ಸ್ ಇತ್ತು ರೀ ಅದು ಆಗ ಈಗ ಯಾವಾಗ ರೀ ಈಗ 8 ವರ್ಷ ಆತ್ರಿ ಈಗ ನಾ ಮಾಡಿದ್ದು ಎಲ್ಲ ಪ್ರದರ್ ಈಗ ಮುಗೀತಿ ಈಗ ಮುಗೀತು ರೀ ಅದು ಈಗ ನೋಡ್ರಿ 5 ರೂಪಾಯಿಗೆ 1 ಕೆಜಿ ಅಂದ್ರೆ 80 ಕ್ವಿಂಟಲ್ ಅಂದ್ರೆ 40,000 ರೂಪಾಯಿ ಆಗುತ್ತೆ 40,000 ಆಕೈತಿ ರೀ 20 ಕ್ವಿಂಟಲ್ 20,000 ರೂಪಾಯಿ ಮಿನಿಮಮ್ ರೊಕ್ಕ ತಗೋತೇನೆ ರೀ 20,000 ರೂಪಾಯಿ ನಮ್ಮ ಹೊಲಕ್ಕೆ ನಾ ಬಳಕೆ ಮಾಡ್ಕೋತೇನೆ 40-45,000 ರೂಪಾಯಿ ಗೊಬ್ಬರ ಆಗತೈತಿ ನಂದು ಪೇರುದಾಗ ರೊಕ್ಕ ಆಗ್ತೈತಿ ರೀ ಎಲ್ಲದ್ರೊಳಗೆ ಪೇರು ಹೇಗಿದೆ ಈಗ ಪೇರು ಭಾಳ ಚೆನ್ನಾಗೈತಿ ಸರ್ ಹೆಂಗಾದ್ರೂ ಮಾರಾಟ ಮಾಡೋದು ಮಾರ್ಕೆಟ್ ಇಲ್ಲೇ ರೀ ನಾವು ಉತ್ತಮ ಮಾಲತ್ತಂದ್ರೆ ಮಾರ್ಕೆಟ್ ಎಲ್ಲ ಇಲ್ಲೇ ಆಕೈತಿ ನಿಮ್ಮ ಊರಲ್ಲೇ ನಮ್ಮ ಊರಾಗ ಮಾರ್ತೇವೆ ರೀ ಆನಂತರ ರೋಡ್ ಐತಿ ನಮ್ಮ ಗೋವಾ ರೋಡ್ ಐತಿ ರೀ ಹೋಸಲೆಲ್ಲ ನಮ್ಮ ಊರಾಗ ಮಾರ್ಕೊಂಡೇವೆ ರೀ ರೋಡಿಗೆ ಒಂದು ಇದಾ ಮಾಡ್ತೇವ್ರಿ ಒಂದು 1-2 ತಾಸು ಕುಂತು ಮಾರಿ ಹೋಗ್ತೇವ್ರಿ ಗೋವಾ ರೋಡಿಗೆ ಹೌದಲ್ಲ ನೀವು ಮಾರಾಟ ಮಾಡೋದು ನಾವು ಮಾರಾಟ ಮಾಡೋದು ನಾವು ಇನ್ನೊಬ್ರಿಗೆ ಯಾರಿಗೆ ಕೊಡೋದಿಲ್ಲ ಅರಿಶಿನ ಪೌಡರ್ ಅರಿಶಿನ ಮಾಡ್ತೇವ್ರಿ ಅರಿಶಿನ ಪೌಡರ್ ಮಾಡ್ತೇವೆ ನಾವು ಮಾರ್ತೇವ್ರಿ ಪೌಡ್ರ್ ಹೆಂಗೆ ಮಾಡ್ತೀರಿ 200 ರೂಪಾಯಿ ಕೆಜಿ ಮಾರ್ತೇವೆ ಮಷಿನ್ ಇದೆಯಾ ಗಿರಣಿ ಒಳಗೆ ಬೀಸ್ತೇವ್ರಿ ಆನಂತರ ಗಾಡಕ್ಕೆ ಹಾಕಿ ಮಿಷಿನ್ ಮಾಡ್ಕೊಂಡೇವ್ರಿ ವರ್ಷಕ್ಕೊಂದು 1.5 ಕ್ವಿಂಟಲ್ ಅರಿಶಿನ ಮಾಡ್ತೇವ್ರಿ ಅದು 2 ಕ್ವಿಂಟಲ್ ತಕ್ಕ ರೇಟ್ ಹೆಂಗದು ನಾವು ಪೌಡರ್ ಮಾಡಿ ಕೊಡೋದನ್ನ 200 ರೂಪಾಯಿಗೆ 1 ಕೆಜಿ ಕೊಡ್ತೇವ್ರಿ ಅದೇ 20,000 ರೂಪಾಯಿ 25,000 ರೂಪಾಯಿ ಆಗುತ್ತೆ ಹಾಂ ಅದನ್ನ ಹೆಚ್ಚಾಗಿ 40,000 ತಗದ ಐತಿ ನಮ್ಮ ಇನ್ಕಮ್ ರೀ ಅಲ್ಲ ಉಪಬೆಳೆ ಅದು ಮುಖ್ಯ ಬೆಳೆ ಅಲ್ಲ ಅದು ಹಾಂ ಉಪಬೆಳೆ ರೀ 3 ತಿಂಗಳದ್ದು ಬೇರೆ ರೀ 7 ತಿಂಗಳದ್ದು ಬೇರೆ ರೀ ಅನಂತ ಪ್ಯೂರು ಮತ್ತೆ ಏನಂತೀರಿಯ ಇವು ನಿರಂತರ ಹೋಗು ಪ್ಯೂರು ಲಿಂಬು ಇವೆಲ್ಲ ನಿರಂತರ ಅದು ಇವನ್ನ 7 ತಿಂಗಳು 8 ತಿಂಗಳು ಕಬ್ಬು 12 ತಿಂಗಳು ಕಟಾವು ಹಾಕೈತ್ರಿ ಹಿಂಗೆ ಇವತ್ತು ಇವತ್ತು ಮ್ಯಾಲ ರೀ ಅವತ್ತರವಾಗಿ ಏನು ಬೆಳ್ಕೋಬೇಕು ಮೈಮೂರು ದುಡಿದ್ರೆ ಅಥವಾ ಖುಷಿಯಿಂದ ಕೆಲಸ ಮಾಡಿದ್ರೆ ಭಾರಿ ರೀ ಕೆಲಸ ನಾವು ದುಡಿಬೇಕು ಮಾತ್ರ ದುಡಿಮೆ ಮಾತ್ರ ಮಾಡ್ಬೇಕ್ರಿ ಮತ್ತೆ ಹದ ಸಿಗಬೇಕು ಕೃಷಿಯೊಳಗೆ ಅದನ್ನು ನಾವು ನಮ್ಮ ಅಗ್ರಿಕಲ್ಚರ್ ಆಯ್ತು ಆ ಟೆಕ್ನಿಕ್ ಒಳಗೆ ಮಾಡ್ರೆ ನಮಗೆ ಯಾವುದೂ ನುಕ್ಸಾನ ಇಲ್ಲ. ಇಲಾಖೆಯವರು ಸಪೋರ್ಟ್ ಭಾಳಷ್ಟು ಭಾಳ ಸಪೋರ್ಟ್ ಮಾಡ್ತಾರೆ, ಎಲ್ಲ ಇಲಾಖೆಯವರು ಸಪೋರ್ಟ್ ಮಾಡಿದಾರೆ ನಂಗೆ. ಇವರು ಮಷಿನ್ ಏನು ಉಪಯೋಗ ಮಾಡಲ್ಲ ನೀವು? ನಾವೇನು ಮೆಷಿನ್ ಉಪಯೋಗ ಮಾಡೋಲ್ಲ. ಟ್ರ್ಯಾಕ್ಟರ್ ಅಂತಿಂತವು ಸಣ್ಣ ಸಣ್ಣ ಮಷಿನ್ನು, ಸಣ್ಣ ಸಣ್ಣ ಮಷಿನ್ ಐತ್ರಿ, ತೊಗೊಂಬಂದು ಇಟ್ಟೇನ್ರಿ. ಖರೆ ಅದನ್ನ ಮಳೆಗಾಲಕ್ಕೆಲ್ಲ ಪ್ಲಾಸ್ಟಿಕ್ ಮೆಷಿನ್ ಮೆನ್ಸಿಂಗ್ ಮಾಡಿರ್ತೇನೆ ರೀ, ಕಳೆ ಕಡಿಮೆ ಮಾಡ್ಬೇಕಂತ ಪ್ಲಾಸ್ಟಿಕ್ ಮೆನ್ಸಿಂಗ್ ಮಾಡ್ಕೊಂಬಿಟ್ಟಿರ್ತಾನೆ ಸರ್. ಅದ್ರಾಗ ಕಳೆ ಕಡಿಮೆ ಆಗ್ತೈತಿ, ಡ್ರಿಪ್ ಹಾಕೊಂಡ್ಬಿಟ್ಟಿರ್ತಾನೆ ರೀ. ಮಳೆಗಾಲದಾಗ ಕಳೆ ಹೆಚ್ಚಾಕೈತಿ ರೀ, ಬ್ಯಾಸ್ಗಿ ಟೈಮ್ದಾಗ ಕಳೆ ಭಾಳ ಕಡಿಮೆ. ಅದನ್ನು ಹಂತಕವಾಗಿ ಮಕ್ಕಳು ನಾವು ಏನೋ ಭಾಳ ಎಮರ್ಜೆನ್ಸಿ ಬಿತ್ತರೆ ಆಳು ಹಚ್ಚಿರ್ತವ್ರಿ, ಭಾಳ ಕಳೆಯನ್ನು ಸಾಕೈತಿ ಆಳು ಹಚ್ತವ್ರಿ. ಯಾಕಂದ್ರೆ ಕಂಟ್ರೋಲ್ ಆಗ ಟೈಮ್ದಾಗ ಕಂಟ್ರೋಲ್ ಆಗಕ್ಕೈತಿತ್ತು, ಅದನ್ನೇನು ಮಾಡ್ಕೋದಿಲ್ಲ ರೀ. ಪ್ಲಾಸ್ಟಿಕ್ ಮಲ್ಚಿಂಗ್ ಅಂದ್ರೆ ಪ್ಲಾಸ್ಟಿಕ್ ಅದನ್ನು ಒಂದ್ಸಲ ತೊಗೊಂಬಂದ್ರೆ ಅಂದರೆ ಒಂದು ಎರಡು ಮೂರು ವರ್ಷ ಬಳಸ್ಬೋದು ಅದನ್ನು? ಇಲ್ರಿ, ಇವು ಎರಡು ಮೂರು ವರ್ಷ ಆಗೋಲ್ಲ ಸರ್, ಹಂಗೇನು ಆಗೋಲ್ಲ ರೀ. ಒಂದು ವರ್ಷ ರೀ, ಒಂದು ವರ್ಷ. ಯಾಕೆ ಮತ್ತೆ ಭೂಮಿ ಉಳ್ಮೆ ಮಾಡ್ಬೇಕಾಕೈತಿ ರೀ, ಹಂಗೆ ಬಿಡಾಕತ್ರ ಮತ್ತೆ ಭೂಮಿ ಗಟ್ಟಿ ಆಗೋಲ್ಲ ರೀ. ಗಟ್ಟಿ ಆಗೋದಕ್ಕಿಂತ ಸುಣ್ಣದೈತೆ, ಭೂಮಿ ಬಿಳಿದಾಗಿ ಬಿಡ್ತೈತಿ ರೀ. ಸುಣ್ಣ ಬಿಳಿ ಆಕೈತಿ ರೀ, ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗ್ತೈತಿ. ಹೌದೌದು, ಯಾಕಂದ್ರೆ ಭೂಮಿ ಒಳಗಿರುವಂತ ಎಲ್ಲಾ ಸುಣ್ಣ ಮ್ಯಾಲ್ ಬರ್ಲಿಕ್ಕೆ ಪ್ರಾರಂಭ ಮ್ಯಾಲ್ ಬರ್ತೈತಿ ಸರ್, ಬಿಳಿದು ಬರಾಕೈತಿ. ಆಯ್ದಾಗ ಭೂಮಿ ಒಳಗೆ ತಾಕತ್ ಕಡಿಮೆ ಆಗ್ತೈತಿ. ಹೌದು, ವರ್ಷಕ್ಕೆ ವರ್ಷ ನಾವು ಭೂಮಿ ಕಾಸಿ ಇನ್ನು ಮ್ಯಾಲ ನಾವೆಲ್ಲ ಭೂಮಿ ಎಲ್ಲ ಕಾಸ್ತೇವ್ರಿ. ಹೆಂಗ ಎಲ್ಲ ಗಳೆ ಹೊಡೆದು ಬಿಟ್ಬಿಡ್ತೇವ್ರಿ. ಈಗ ಒಂದು ತಿಂಗಳು ಬೆಳೆನೇ ಮಾಡೋದಲ್ರಿ ಅವನು, ಒಂದು ತಿಂಗಳ ತಕ್ಕ ಅದಕ್ಕೆ ಉಳಿಮೆ ಮಾಡ್ಕೊಂಡು ಅದಕ್ಕೆಲ್ಲ ಗೊರಿ ಗೊಬ್ಬರ ಹಾಕೊಳ್ಳೋದು, ಅವನ್ನೆಲ್ಲ ಒಂದು ಸ್ವಲ್ಪ ಕಾಸ್ಟ್ ಮೇಲ್ತಾರೆ ರೀ, ಭೂಮಿಯನ್ನು ಕಾಯ್ಬೇಕು ರೀ. ಕೃಷಿ ಮಾಡ್ಕೊಂತ ಹೈನುಗಾರಿಕೆ ಮನೆಯಲ್ಲಿ ಬೆಣ್ಣೆ ತುಪ್ಪ ಹಾಲು ಎಲ್ಲ ಮಜ್ಜಿಗೆ ಎಲ್ಲ ಒಂದು ಎಕರೆದೊಳಗೆ ಮಕ್ಕಳನ್ನು ಬೆಳೆಸ್ಕೊಂತ ನೀವು ಹಾಕೋಂತ ಅಲ್ಲ, ಮತ್ತೆ ಅಷ್ಟೆಲ್ಲ ನೀವು ಆಹಾರ ದಿನನಿತ್ಯ ಸೇವಿಸ್ತೀರಿ ಅಂತ ಅಲ್ಲ, ಯಾವುದೇ ರಾಸಾಯನಿಕ ಇಲ್ಲದಂತದ್ದು. ಒಟ್ಟಾರೆ ಬೇರೆ ರೈತರಿಗೆ ಏನು ಹೇಳ್ತೀರಿ? ಒಬ್ಬ ನೀವು ಅನುಭವಿ ರೈತ. ನಮ್ಮ ಅನುಭವ, ನಮ್ಮಲ್ಲಿ ಯಾರು ಬರ್ತಾರಲ್ಲ ರೀ, ನಮ್ಮ ಕೇವಿಕೆಯವ್ರನ್ನ ನಮ್ಮಲ್ಲಿ ಕಲಿಸ್ತಾರೆ ಟ್ರೈನಿಂಗ್ದವ್ರು. ಯಾಕಂದ್ರೆ ನಾನು ಹೋಗಿ ಕಲ್ತಿದ್ದೇನೆ ರೀ, ಹಂಗೆ ನನ್ನಂಗೆ ಒಂದು 10 ಮಂದಿ ರೈತರಾಗಲಿ, ರೈತೇ ಕುಳಿಲಿ. ಈಗ ರೈತರಿಗೆ ಯಾರು ಹೆಣ್ಣು ಕೂಡ ಆಗ್ತಾ ಇರಲ್ಲ, ರೈತೇ ಕುಳಿ ಆಗ್ತಾ ಇರಲ್ಲ, ಎಲ್ಲ ಧಾರವಾರ ಮಾರ್ಕೆಟ್ದಾರೆ. ನಾ ಒಂದೇ ಎಕರೆದಾಗ ಮಾಡ್ತೇನೆ ಹಂಗೆ ತರೋ ಮಾಡಿ ತೋರಿಸೇನೆ ರೀ. ಈಗೆಲ್ಲ ನಂದು ಅವ್ರಾಗೇನೋ ಮಾಡ್ತಾರೆ ರೀ, ಈಗೆಲ್ಲ ರಾಮಾನ್ ಇಂಥ ಅವನ ರೀ, ನನ್ನ ಹುಡ್ಕ ಕಳಿಸ್ತಾರೆ ರೀ, ನನ್ನ ಹುಡ್ಕ ಕಳಿಸ್ತಾರೆ, ಅಲ್ಲಿ ಹೋಗಿ ನೋಡ್ಬರ್ಬಿರುತ್ತೆ ಹೇಳ್ತಾರೆ. ಹಾಂ, ನನ್ನ ಹುಡ್ಕ ಎಲ್ಲರೂ ಕಳಿಸ್ತಾರೆ, ಸಾಕಷ್ಟು ಜನ ಬರ್ತೈತೆ ರೀ. ಇವತ್ತು ಟ್ರೈನಿಂಗ ಇವತ್ತು ಒಬ್ಬರು ಬರೋದಿಲ್ಲ ಅಂತ ನನ್ನ ಹುಡ್ಕ ನೋಂಗಿಲ್ಲ ರೀ, ಪ್ರತಿ ಬರ್ತಿರ್ತಾರೆ ರೀ. ನಾನೇ ಏನೋ ಒಂದು ವಿಶೇಷವಾಗಿ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ರೆ ಅಟ್ಟಕರಿ ರೀ, ಸಣ್ಣ ಕಾರ್ಯಕ್ರಮ ನನ್ನ ಕರಿಬೇಡ್ರಿ. ಏನಿದ್ರೂ ಅಲ್ಲಿ ಕಳಿಸ್ರಿ, ನಾನು ನೇರವಾಗಿ ನಾನು ಹೊಲ್ದಾಗ ನೋಡಲಿ, ನಾ ಬಾಯಲ್ಲಿ ಹೇಳಿ ಹೋಗೋದಿಲ್ಲ, ನೇರವಾಗಿ ನಾನು ಹೊಲ್ದಾಗ ನೋಡ್ಬೇಕು, ಅವರು ನೇರವಾಗಿ ಬೆಳಿಬೇಕು ಅಂತ ವಿಚಾರ ನಾನೇ ಹೇಳ್ಬಿಡ್ತೇನೆ ರೀ ಸರ್. ನಾನು ಹೊಲಕ್ಕೆ ಬಂದು ನೋಡ್ರಿ, ಯಾಕಂದರೆ ನೀವು ಕೊಟ್ಟಿದ್ದೆ ಐತಿ, ನಾ ಕೊಡೋದಕ್ಕೇನು ಹೊಂಟೈತಿಕೆ ಐತನ್ರಿ. ರಾಮಪ್ಪ, ನಿಮ್ಮ ಮಾತನ್ನು ನಮ್ಮ ಕೇಳುವರು ಕೇಳಿದರೆ ಅವರಿಗೂ ಕೂಡ ಅನಿಸುತ್ತೆ, ಎಷ್ಟೆಲ್ಲ ಮಾಡಿದ್ದಾರೆ ರಾಮಪ್ಪ ಶಿವಪ್ಪ ನಂದನ್ ಮಾಡಿಯವರು. ಎಲ್ಲ ರೈತರು ಸಾಧ್ಯವಾದರೆ ಅವರು ತೋಟಕ್ಕೆ ಭೇಟಿ ಕೊಡ್ಬೋದು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ರಾಮಪ್ಪ ಶಿವಪ್ಪ ನಂದನವಾಡಿ ಅವ್ರ ಜೊತೆ ಮಾತಾಡ್ಬೋದು. ಅವ್ರ ಫೋನ್ ಸಂಖ್ಯೆ ಈ ರೀತಿ ಇದೆ: 9535422711. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ, ಖುಷಿಯನ್ನು ಹಂಚಿಕೊಂಡಿದ್ದಕ್ಕೆ ರಾಮಪ್ಪ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಸಣ್ಣ ರೈತರು ದೊಡ್ಡ ಕನಸು ಕಾಣಬಹುದು, ಹಾಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ರಾಮಪ್ಪ ಶಿವಪ್ಪ ನಂದನವಾಡಿ ಅವರೊಂದಿಗೆ HB ರಾಮಡಿಗೆಯವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುಳ್ಳದ ಯಲ್ಲವ್ವ ಬಸಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನಮ ಶಿವನ ನರಸರಮೈ ವರಸತಿರಲೇ, ಅರಸಣ ಹತ್ತತಿರಲೇ, ನಮ ಶಿವಗ ನರಸರಮೈ ವರಸತಿರಲೇ. ನೈವ ಗನ್ನ ಕ್ಯಾರ ನಾಗ ಗನ್ನ ಕ್ಯಾರ ಶೋಭಾನ ಪಾಡತಿರಲೇ, ಗನ್ನ ಕ್ಯಾರ ನಾಗ ಗನ್ನ ಕ್ಯಾರ ಶೋಭಾನ ಪಾಡತಿರಲೇ. ನಂದವ ಹಚ್ಚತಿರಲೇ, ನಮ ಶಿವಗ ಗಮನರ ಮೈ ವರಸತಿರಲೇ, ಗಂಧಾವ ಹಚ್ಚತಿರಲೇ, ನಮ ಶಿವಗ ಗಮನರ ಮೈ ವರಸತಿರಲೇ. ದೇವ ಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೇ, ಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೇ. ಹಚ್ಚತಿರಲೇ, ನಮ ಶಿವಗ ನಿಷ್ಠರ ಮೈ ವರಸತಿರಲೇ, ಎಣ್ಣೆಯ ಹಚ್ಚತಿರಲೇ, ನಮ ಶಿವಗ ಮಿಸ್ತರ ಮೈ ವರಸತಿರಲೇ. ದೇವನ್ನ ಕ್ಯಾರ ನಾಗವನ್ನ ಕ್ಯಾರ ಸೋಬಾನ ಪಾಡತಿರಲೆ ದೇವನ್ನ ಕ್ಯಾರ ನಾಗವನ್ನ ಕ್ಯಾರ ಸೋಬಾನ ಪಾಡತಿರಲೆ ಹುಲಿ ನೆರೆಯತಿರಲೆ ಒನದನ್ನ ಕೋಗಿಲ ಕೂಗತಿರಲೆ ನಾಗೋಲಿ ನೆರೆಯತಿರಲೆ ಒನದನ್ನ ಕೋಗಿಲ ಕೂಗತಿರಲೆ ನಾಗಭೂಷಣ ನಿಮ್ಮ ಕೊಟ್ಟಿರು ಕಂಕಣ ಬೇಗನೆ ಸೈಲಾಗಲೆ ನಾಗಭೂಷಣ ನಿಮ್ಮ ಕೊಟ್ಟಿರು ಕಂಕಣ ಬೇಗನೆ ಸೈಲಾಗಲೆ ನಾಗಭೂಷಣ ನಿಮ್ಮ ಕೊಟ್ಟಿರು ಕಂಕಣ ಬೇಗನೆ ಸೈಲಾಗಲೆ ನಾಗಭೂಷಣ ನಿಮ್ಮ ಕೊಟ್ಟಿರು ಕಂಕಣ ಬೇಗನೆ ಸೈಲಾಗಲೆ ಅದರ ಹಾಲ ಗಂಬ ನಮ ಶಿವಗ ಒಂಬತ್ತ ಕಳಸ ನೋಡೆ ಅಂದರ ಹಾಲಗಂಬ ನಮ ಶಿವಗ ಒಂಬತ್ತ ಕಳಸ ನೋಡೆ ಅಂದು ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನೇ ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನೇ ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನೇ ಅರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನಂದರಾನಗಂಬ ನಮ ಶಿವಗ ಹನ್ನಂದ ಕಳಸ ನೋಡೇ ಅಂದರ ಹಾಲಗಂಬ ನಮ ಶಿವಗ ಹನ್ನಂದ ಕಳಸ ನೋಡೇ ಚಪ್ಪು ಅರದಾಗ ಹೊಕ್ಕನ ಮುತ್ತೈದಾರ ಹೊತ್ತಾರಂದೈರಣಿನೇ ಅರದಾಗ ಗೊಂಚಲ ಮುತ್ತೈದಾರ ಹೊಕ್ಕಾರಂದೈರಣಿನೇ ಚಪ್ಪು ಅರದಾಗ ಗೊಂಚಲ ಮುತ್ತೈದಾರ ಹೊತ್ತಾರಂದೈರಣಿನೇ ಅರದಾಗ ಗೊಂಚಲ ಮುತ್ತೈದಾರ ಹೊತ್ತಾರಂದೈರಣಿನೇ ನಾಲಗಂಬ ನಮ ಶಿವಗ ಇಪ್ಪ ತಂದ ಕಳಸ ನೋಡೇ ಅಂದರ ಹಾಲಗಂಬ ನಮ ಶಿವಗ ಇಪ್ಪ ತಂದ ಕಳಸ ನೋಡೇ ಪಾರ್ವತಿ ಪರಮೇಶ್ವರ ಮನತಮ್ಮಳ ಯಾರಂದ ಜನರೆಲ್ಲ ನೋಡಿದಂದೆ ಪಾರ್ವತಿ ಪರಮೇಶ್ವರ ಮದುಮಕ್ಕಳ ಯಾರಂದ ಜನರೆಲ್ಲ ನೋಡ ಬಂದ ಹೂವಿನ ಗಂಡಿ ಚೆಂಡ ಹೂವಿನ ದಂಡಿ ಚೆಂಡ ಹೂವಿನ ನೆನಿದಾಂಡೆ ಸೋವನ್ನೀರೆ ಸೋವನ್ನೀರೆ ಸೋಬಾನೀರೆ ಸೋವನ್ನೀರೆ ಸೋವನ್ನೀರೆ ಸೋಬಾನೀರೆ ಚೆಂಡ ಹೂವಿನ ನೆನಿದಾಂಡಿ ತಗೊಂಡರೆ ಬಿ ನೀಲಕಗ ಮೂಡಸಾರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಮಲ್ಲಿ ಹೂವಿನ ದಂಡಿ ಮಲ್ಲಿ ಹೂವಿನ ಗಿಂಡಿ ಮಲ್ಲಿ ಹೂವಿನ ನೆನಿದಾಂಡೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸೋವನ್ನೀರೆ ಸೋಬಾನೀರೆ ಮಲ್ಲಿ ಹೂವಿನ ನೆನಿದಾಂಡಿ ತಗೊಂಡರೆ ಬಿ ನೀಲಕಗ ಮೂಡಸಾರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸೋವನ್ನೀರೆ ಸೋಬಾನೀರೆ ಸೆಂಪಿ ಹೂವಿನ ಗಿಂಡಿ ಸೆಂಪಿ ಹೂವಿನ ದಂಡಿ ಸೆಂಪಿ ಹೂವಿನ ನೆನಿದಾಂಡೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸವನ್ನೀರೆ ಸವನ್ನೀರೆ ಸೋಬಾನೀರೆ ಸೇವಂತಿ ಹೂವಿನ ನೆನಿದಾಂಡಿ ತಗೊಂಡರೆ ಬಿ ನೀಲಕಗ ಮೂಡಸ ಸುಳ್ಳದ ಯಲ್ಲವ್ವ ಬಸಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಗದಗ್ ಮಾರುಕಟ್ಟೆ ಕಡಲೆಕಾಳು 3,700 to 4,731 ರೂಪಾಯಿಗಳು, ಉದ್ದಿನಕಾಳು 5,100 ರೂಪಾಯಿಗಳು, ಅಲಸಂದೆ ಕೌಪಿಯ 4,712 to 6,490 ರೂಪಾಯಿಗಳು, ಕುಮಿನ್ ಸೀಡ್ ಇತರೆ 7,269 9,869 ರೂಪಾಯಿಗಳು. ಹೆಸರುಕಾಳು 3,324 7,209 ರೂಪಾಯಿಗಳು. ನೆಲಗಡಲೆ ಶೇಂಗಾ, ಗೆಜ್ಜೆ ಶೇಂಗಾ 4,146 7,459 ರೂಪಾಯಿಗಳು. ಹುರುಳಿಕಾಳು 4,589 4,624 ರೂಪಾಯಿಗಳು. ಬಿಳಿ ಜೋಳ 1,333 4,015 ರೂಪಾಯಿಗಳು. ಮೆಕ್ಕೆಜೋಳ 1,810 2,069 ರೂಪಾಯಿಗಳು. ಮಡಿಕೆ ಅಥವಾ ಮಡಿಕೆ ಕಾಳು 9,413.